ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಾವು ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ನಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ಅನುಷ್ಠಾನದಲ್ಲಿ ಪಾರದರ್ಶಕತೆಗೆ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ, ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 2028 ಒಳಗೆ ಕ್ವಾಂಟಮ್ ಸಿಟಿ ಗಮನಾರ್ಹ ಪ್ರಗತಿ ಸಾಧಿಸುವ ಗುರಿ, ಸಚಿವ ಎನ್ಎಸ್ ಬಸವರಾಜು. ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಬೆಂಗಳೂರು, ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ. ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್. ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ 2026-2027 ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ಕೃಷಿಕರ ಕೋಟಾದ ಅಡಿಯಲ್ಲಿ ನಡೆಸುವ ಪರೀಕ್ಷೆ ಕುರಿತು ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿಯ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ತರಬೇತುದಾರರಾದ ರಘುನಂದನ್ ಪಿವಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ನಾವು ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ 2026-27 ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ಕೃಷಿಕರ ಕೋಟಾದಡಿಯಲ್ಲಿ ನಡೆಸುವಂತಹ ಪರೀಕ್ಷೆ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಈ ದಿನ ನಮ್ಮ ಜೊತೆಗೆ ಮೊಳಕಾಲ್ಮೂರು ತಾಲೂಕ್ ಚಿಕ್ಕೇರಹಳ್ಳಿಯ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ತರಬೇತುದಾರರು ಹಾಗೂ ಅಗ್ರಿಗುರು ಕೋಚಿಂಗ್ ಕ್ಲಾಸ್ನ ಅಡ್ಮಿನ್ ರಘುನಂದನ್ ಪಿವಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 20th April ನಡೀಬೇಕಾಗಿತ್ತು, ಅದು ಈಗ ಮುಂದೂಡಲಾಗಿದೆ. ಪರೀಕ್ಷೆಯನ್ನ 10th ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯ ಮಾತಾಡೋಣಂತೆ. ಮೊದಲಿಗೆ ಈ ಕೃಷಿ ಕೋಟಾ ಅಂದ್ರೆ ಸರ್? ಸರ್, ಇದು ಸರ್ಕಾರಿ ಸೀಟ್ಗಳಿವು, ಅದು 50% ಏನ್ ಸೀಟ್ಸ್ ನ ರೈತರ ಮಕ್ಕಳಿಗೆ ಕೊಡಬೇಕಂತ ಸರ್ಕಾರ ನಿರ್ಧಾರ ಮಾಡಿ ಈ 50% ಸೀಟ್ಸ್ ನ ಅವರಿಗೆ ಸಲ್ಲಬೇಕಂತ ಹೇಳ್ಬಿಟ್ಟು ಕೋಟಾ ಅಂತ ಹೇಳಿ ಒಂದು ಎಕ್ಸಾಮಿನೇಷನ್ ಮಾಡ್ತಕ್ಕಂತ ಒಂದು ಪದ್ಧತಿಗೆ ಕೃಷಿ ಕೋಟಾ ಅಂತ ಕರೀತಾರೆ ಸರ್. ಕರೀತಾರೆ ಅಂದ್ರೆ ಈ PUC ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳು ಇದನ್ನ ಪರೀಕ್ಷೆ ಬರೀಬೇಕಾಗುತ್ತೆ. ಹೌದು ಸರ್, ಇದು ಕಂಪಲ್ಸರಿ. ಸೆಕೆಂಡ್ PUC ಸೈನ್ಸ್ PCMB ಸ್ಟೂಡೆಂಟ್ಸ್ ಆಗಿರ್ಬೇಕು, ಅವರು ಕಂಪಲ್ಸರಿ CET ಅಪ್ಲಿಕೇಶನ್ ಹಾಕಿರ್ಬೇಕು. ಪ್ಲಸ್ ಹಾಕುವಾಗ ಅಲ್ಲಿ ಆರ್ ಯು ಕ್ಲೈಮಿಂಗ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಅಂತ ಕೇಳುತ್ತೆ ಕನ್ನಡದಲ್ಲಿ. ನೀವು ಕೃಷಿ ಕೋಟಾದಡಿ ಸೀಟ್ ಅನ್ನು ಪಡೆಯಲು ಬಯಸುತ್ತೀರಾ ಅಂತ ಕೇಳುತ್ತೆ. ಅಲ್ಲಿ ಎಸ್ ಅಂತ ಕೊಟ್ಟಿರ್ಬೇಕು, ಜೊತೆಗೆ ಅಲ್ಲಿ ಎಕ್ಸಾಮ್ ಸೆಂಟರ್ ಕೇಳುತ್ತೆ ಯಾವ್ದು ಅಂತ. ಆ ಎಕ್ಸಾಮ್ ಸೆಂಟರ್ ಸಮೇತ ಅವ್ರು ಕನ್ಫರ್ಮ್ ಮಾಡಿರ್ಬೇಕು, ಅವಾಗ ಮಾತ್ರ ಈ ಒಂದು ಸೀಟ್ ನ ತಗೊಳಕ್ಕೆ ಅವ್ರು ಎಲಿಜಿಬಲ್ ಆಗಿರ್ತಾರೆ. ಬಟ್ ಕಂಪಲ್ಸರಿ CET ಎಕ್ಸಾಮ್ ಬರೀಲೇಬೇಕು. ಬರೀಲೇಬೇಕು ಅಂದ್ರೆ PCMB ಮಾಡಿದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಹರು. PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಹರು. ಅರ್ಹರು. ಈ HPS ಈ ತರ ಬೇರೆ ಬೇರೆ ತಗೊಂಡ್ರೆ ಅವ್ರು ಎಲಿಜಿಬಲ್ ಅಲ್ಲ. ಇಲ್ಲ ಸರ್, ಬೇರೆ ಯಾವುದೇ ಇದು ಎಲಿಜಿಬಲ್ ಆಗಿರಲ್ಲ. ಈ ಕೃಷಿ ಕೋಟಾ ಇದನ್ನ ಕ್ಲೈಮ್ ಮಾಡೋದು ಯಾವ ರೀತಿ ಸರ್? ಸರ್, ಅದೇ ಈಗ ನಾನು ಈಗ ಏನ್ ಹೇಳಿದೆ ನಿಮ್ಗೆ, ನೀವು ಸ್ಟೂಡೆಂಟ್ಸ್ ಬಹಳ ಜನ CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಕೇಳುತ್ತೆ ಕನ್ನಡ ಮೀಡಿಯಂ ರೂರಲ್ ಹಂಗೇನೆ ಕೃಷಿ ಕೋಟದಡಿ ನೀವು ಬಯಸ್ತೀರಾ ಅಂತಂದು ಸೀಟನ್ನು ಪಡೆಯಲು ಬಯಸ್ತೀರಾ ಅಂದಾಗ ಇವ್ರ ತಂದೆ ತಾಯಿ ಏನಾದರೂ ಅವ್ರದ್ದು ಲ್ಯಾಂಡ್ ಇದ್ರೆ ಜಮೀನ್ ಇದ್ರೆ ಅವರು ಎಸ್ ಅಂತ ಕೊಡ್ಬೇಕಲ್ಲಿ. ಎಸ್ ಅಂತ ಕೊಟ್ಟಿದ್ರೆ ಎಕ್ಸಾಮ್ ಸೆಂಟರ್ ಓಪನ್ ಆಗುತ್ತೆ. ಯಾವ ಎಕ್ಸಾಮ್ ಅಂತ ಎಕ್ಸಾಮ್ ಸೆಂಟರ್ ಅಂತ ಕೇಳುತ್ತೆ. ಸುಮಾರು 15-16 centers ಇದಾವೆ ನಮ್ಮ ಸ್ಟೇಟಲ್ಲಿ, ರಾಜ್ಯದಲ್ಲಿ. ಯಾವ್ದಾದ್ರು ಸೆಂಟರ್ ಬರೀಬಹುದು, ಬಟ್ ಚಿತ್ರದುರ್ಗ ಅಂತ ಇಡೀರಲ್ಲಿ ಬರೀಬೇಕು ಸರ್. ಬರೀಬೇಕಾಗುತ್ತೆ. ಅಂದ್ರೆ ಈಗ ನೀವು ಹೇಳ್ದಂಗೆ ಕೃಷಿ ಜಮೀನ್ ಇದ್ದಂತ ತಂದೆ ತಾಯಿ ಮಕ್ಕಳು ಮಾತ್ರ ಇದಕ್ಕೆ ಅರ್ಹರ ಅಥವಾ ಯಾರು ಬೇಕಾದ್ರು ಬರೀಬಹುದು ಹೆಂಗೆ ಸರ್? ಸರ್ ಈಗ ಇಲ್ಲಿ ಮೂರ್ ತರ ಸರ್ಟಿಫಿಕೇಟ್ಸ್ ಬರ್ತದೆ ಸರ್. ಈಗ ಕಂಪಲ್ಸರಿ ಲ್ಯಾಂಡ್ ತಂದೆ ಅಥವಾ ತಾಯಿ ಹೆಸರಲ್ಲಿ ಇರಬೇಕು, ಇಲ್ಲ ಅವ್ರ ತಾತನ ಹೆಸರಲ್ಲಿ ಇರಬೇಕು ಒಂದು. ಎರಡನೇದು ಅವ್ರ ತಂದೆ ಹೆಸರಲ್ಲಿದ್ರೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ ಬರುತ್ತೆ. ಅವರ ತಾತನ ಹೆಸರಲ್ಲಿದ್ರೆ ಅಥವಾ ಜಾಯಿಂಟ್ ಇದ್ರೆ ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಂತ ಬರುತ್ತೆ. ಅಥವಾ ಈ ಲ್ಯಾಂಡ್ ಇರಲ್ಲ, ಜಮೀನೇ ಇಲ್ಲ ಇಲ್ಲ ಅಂದವ್ರಿಗೆ ಏನಾಗುತ್ತೆ ಅಂದ್ರೆ ಅವರು ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ ಅಂತ ಮಾಡಿಸ್ಬೇಕಾಗತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಂತರ್ ಮಾತ್ರ ಈ ಒಂದು ಎಕ್ಸಾಮ್ ನ ಪಡೀಲಿಕ್ಕೆ ಸಾಧ್ಯ. ಈಗ ಅಪ್ಲಿಕೇಶನ್ ಕೃಷಿ ಕೋಟದಡಿ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮುಖ್ಯವಾಗಿ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಸರ್? ಸರ್ ಮುಖ್ಯವಾಗಿ ಲ್ಯಾಂಡ್ ಅವ್ರ ತಂದೆ ತಾಯಿ ಹೆಸರಲ್ಲಿ ಇರಬೇಕು, ಆಗ್ಲೇ ಹೇಳ್ದಂಗೆ ಅವ್ರ ತಾತಾಜಿ ಹೆಸರಲ್ಲಿ ಇರಬೇಕು ಅಥವಾ ಕೃಷಿ ದೃಢೀಕರಣ ಪತ್ರ ಬೇಕು. ಜೊತೆಗೆ ಒಂದು ಅಫಿಡವಿಟ್ ಮಾಡಿಸ್ಬೇಕು, ಅಫಿಡವಿಟ್ 1 ಅಂತ. ಇನ್ ಕೇಸ್ ಅವರು ತಂದೆ ತಾಯಿ ಏನಾದ್ರು ಎಂಪ್ಲಾಯೀಸ್ ಆಗಿದ್ರೆ ಅದಕ್ಕೆ ಅಫಿಡವಿಟ್ 2 ಅಂತ ಬರುತ್ತೆ. ಮತ್ತೆ ಅದಾದ್ಮೇಲೆ ಜಾಯಿಂಟ್ ಫ್ಯಾಮಿಲಿ ಆಗಿ ಅವ್ರ ತಾತಾಜಿ ಹೆಸರಲ್ಲಿ ಲ್ಯಾಂಡ್ ಇದ್ರೆ ಅವರು ವಂಶವೃಕ್ಷ ಹಾಕ್ಬೇಕು. ಒಂದು ವಂಶವೃಕ್ಷ, ವ್ಯವಸಾಯಗಾರ ದೃಢೀಕರಣ ಪತ್ರ ಅಥವಾ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಥವಾ ಕಾರ್ಮಿಕ ದೃಢೀಕರಣ ಪತ್ರ, ಇವು ಮೂರಲ್ಲಿ ಯಾವ್ದಾನ ಒಂದು ಅವ್ರಿಗೆ ಅಪ್ಲಿಕೇಬಲ್ ಯಾವ್ದಾಗುತ್ತೋ ಅದು, ಪ್ಲಸ್ ಅಫಿಡವಿಟ್ 1, ಅಫಿಡವಿಟ್ 2, ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅವೆಲ್ಲ ಸಿಟಿ ಅಪ್ಲಿಕೇಶನ್ ಹಾಕ್ಬೇಕು ತಗೊಂಡಿರುತ್ತೆ. ಜೊತೆಗೆ ಇವರು ಇನ್ಕಮ್ ಸರ್ಟಿಫಿಕೇಟ್ಸ್, ಅಫಿಡವಿಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಸರ್? ಸರ್ ಇದು ಈಗ ನೀವು ನೋಡ್ದಂಗೆನೆ ಇಡೀ ಆ ಸ್ಟೂಡೆಂಟ್ ಲೈಫ್ ಕ್ಯಾರಿಯರ್ ಅಲ್ಲೇನೆ ಈ ತರ ಎಕ್ಸಾಮಿನೇಷನ್ ಅವ್ರು ಬರ್ದಿರಲ್ಲ. ಯಾಕೆಂದ್ರೆ ಫ್ರಮ್ ಬಿಗಿನಿಂಗ್ LKG UKG ಇಂದ ಹಿಡಿದು ಅಪ್ ಟು 10th ಪ್ಲಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರ್ಗು ಅವರೇನು ಎಕ್ಸಾಮಿನೇಷನ್ ಡೈರೆಕ್ಟ್ ಜಸ್ಟ್ ರೀಡ್ ಮಾಡ್ತಾರೆ, ಬರೀತಾರೆ ಅಷ್ಟೇ. ಬಟ್ ಇದು ಆತರ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರ ಇಡೀ ಲೈಫ್ ಕ್ಯಾರಿಯರ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹೆಂಗೆ ಅಂದ್ರೆ ಈಗ ಒಂದು ಸ್ಪೆಸಿಮನ್ ಇಟ್ಟಿರ್ತಾರೆ ಸರ್, ಅಲ್ಲಿ ಏನೋ ಒಂದು ವಸ್ತು ಇಟ್ಟಿರ್ತಾರೆ, ಅದನ್ನ 4 ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಬಿಟ್ಟು ಟಿಕ್ ಮಾಡಬೇಕು, ಗುರುತಿಸಬೇಕು ಅಂತಾನೆ. ಹೌದು, ಇಂಥ ವಸ್ತು ಅಂತ ಗುರುತಿಸಬೇಕು ಹೊರತು ಅಲ್ಲೇನು ಬರೆಯದಿರಲ್ಲ. ಈ ತರ 50 questions ಇರ್ತಾವೆ ಸರ್, 50 questions ಇರ್ತವೆ. ಒಂದು ಕ್ವಶನ್ಗೆ 4 marks, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಒಂದು ಕ್ವಶನ್ 4 marks ಇರುತ್ತೆ, 50 questions ಇರ್ತವೆ. ನೋಡೋದು OMR ಶೀಟ್ ಅಲ್ಲಿ ಟಿಕ್ ಮಾಡೋದು ಅಷ್ಟೇ ಸರ್. ಒಂದೊಂದು ಕ್ವಶನ್ಗೆ ಎಷ್ಟು ನಿಮಿಷ ಕಾಲಾವಕಾಶ ಅಥವಾ ಎಷ್ಟು ಸೆಕೆಂಡ್ ಕಾಲಾವಕಾಶ ಕೊಟ್ಟಿರುತ್ತೆ ಸರ್? ಒಂದು ಕ್ವಶನ್ಗೆ 20-25 seconds ಅಷ್ಟೇ ಕಾಲಾವಕಾಶ ಇರುತ್ತೆ. ಯೂಶಲಿ 30 seconds ಕೊಡ್ತಾರೆ, ಬಟ್ ಸ್ಟ್ರೆಂತ್ ಜಾಸ್ತಿ ಆದ್ರೆ, ಕ್ರೌಡ್ ಜಾಸ್ತಿ ಆದ್ರೆ 25 seconds ಕೊಡ್ತಾರೆ ಸರ್ ಒಂದು ಕ್ವಶನ್ಗೆ. ಮಕ್ಕಳಿಗೆ ಇದನ್ನ ಗುರುತಿಸಬೇಕು, ಇದರ ಬೇರೆ ಬೇರೆ ಎಲ್ಲ ಗುರುತಿಸಬೇಕಂದ್ರೆ ಅವ್ರಿಗೆ ಒಂದು ತರಬೇತಿ ಅಂತವೆಲ್ಲ ಬೇಕಾಗ್ತಾ ಇರುತ್ತೆ. ಹಳ್ಳಿ ಮಕ್ಕಳಾದ್ರೆ ರೈತರ ಜೊತೆಗೆ ಆ ತಂದೆ ತಾಯಿಗಳ ಜೊತೆಗೆಲ್ಲ ಬೆಳೆದಿರ್ತಾರೆ, ಗೊತ್ತಾಗುತ್ತೆ. ಈ ನಗರದ ಮತ್ತೆ ಬೇರೆ ಬೇರೆ ಮಕ್ಕಳೆಲ್ಲ ಅವನ್ನ ಇದ್ ಮಾಡ್ಬೇಕಂದ್ರೆ ಎಲ್ಲಾದ್ರೂ ತರಬೇತಿಗಳು ಅವನ್ನೆಲ್ಲ ಪಡ್ಕೊಳ್ಳೋದು ಹೆಚ್ಚು ಅನುಕೂಲ ಅಂತೀರ ಸರ್? ಹೌದು, ಯಾಕಂದ್ರೆ ಈಗಿರೋ ಎಜುಕೇಶನ್ ಸ್ಟೈಲ್ ನಿಮ್ಗೆ ಗೊತ್ತಿದೆ, ಮುಂಚೆ ಎಲ್ಲ ಹಳ್ಳಿಯಲ್ಲಿ ಓದ್ತಿದ್ರು, ಈಗೆಲ್ಲ ಪ್ರೈವೇಟೈಸೇಷನ್ ಆಗಿದೆ, ಪ್ರೈವೇಟ್ ಕಾಲೇಜಲ್ಲಿ ಓದ್ತಿರ್ತಾರೆ. ಮತ್ತೆ ಆಮೇಲೆ ಅಷ್ಟು ಸ್ಟೂಡೆಂಟ್ಸ್ಗೆ ಅಷ್ಟು ಹಳ್ಳಿಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಅಷ್ಟು ಗಮನ ಇರಲ್ಲ. ಮತ್ತೆ ಇನ್ನೊಂದು ವ್ಯವಸಾಯದ ಬಗ್ಗೆ ಅಷ್ಟು ಅವ್ರಿಗೇನು ಮಾಹಿತಿ ಇರಲ್ಲ. ಅಲ್ಲಿ ಒಳಗಡೆ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮರ್, ಒಬ್ಬ ರೈತ ಏನೇನು ದಿನನಿತ್ಯದಲ್ಲಿ ಯೂಸ್ ಮಾಡ್ತಾನೆ, ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇನ್ಪುಟ್ಸ್ ಆಗಿರ್ಬೋದು, ಮತ್ತೆ ಆಮೇಲೆ ಅವನು ಏನೇನು ಖರೀದಿ ಮಾಡ್ತಾನೆ, ಮತ್ತೆ ರೆಗ್ಯುಲರ್ ಆಗಿ ಏನೇನು ಅವರು ಮುಂಚೆಯಿಂದಲೂ ಒಡಂಬಡಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ತೋಟದಲ್ಲಿ ಅಥವಾ ಜಮೀನಲ್ಲಿ, ಈ ತರತಕ್ಕಂಥ ಕ್ವಶನ್ಸ್ ನ ರೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಚಿತ್ರದುರ್ಗ ಇನ್ ಅಂಡ್ ಅರೌಂಡ್ ಏನ್ ಬೆಳೆ ಬೆಳೀತಾರೆ, ನಮ್ಮ ಈಗ ಹಾಲು ಉತ್ಪಾದನಾ ಕೇಂದ್ರಗಳೆಲ್ಲ ಇದಾವೆ, ಅದರಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಅಥವಾ ಈ ಸೀಡ್ಸ್ ಏನೇನು ಯೂಸ್ ಮಾಡ್ತಾರೆ ನಾವು ಬಿತ್ತಕ್ಕೆ. ಸೊ ಈ ತರ ಎಲ್ಲ ಸೀಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಈ ಟ್ರ್ಯಾಕ್ಟರ್ಗೆ ಎಲ್ಲ ಬಲರಾಮ್ ನೇಗಿಲು ಹಾಕ್ತಾರೆ, ಎಂಬಿ ಫ್ಲೋ ಹಾಕ್ತಾರೆ. ಮತ್ತೆ ಆಮೇಲೆ ವೆಟರ್ನರಿ ಸೆಗ್ಮೆಂಟ್ಗೆ ಬಂದ್ರೆ ಅಲ್ಲಿ ಈ ಕೃತಕ ಗರ್ಭಧಾರಣೆಗೆ ಅಲ್ಲಿ ಏನೇನು ಯೂಸ್ ಮಾಡ್ತಾರೆ, ಮತ್ತೆ ಹಾಲ್ನ ಯಾವ ತರ ಟೆಸ್ಟ್ ಮಾಡ್ತಾರೆ, ಫ್ಯಾಟ್ ಟೆಸ್ಟ್ಗೆ ಯಾವ್ದು ಯೂಸ್ ಮಾಡ್ತಾರೆ, ಈ ತರ ಕ್ವಶನ್ಸ್ ನ ಬಹಳ ರೈಸ್ ಮಾಡ್ತಾರೆ ಸರ್. ಅದೇ ಕ್ವಶನ್ಸ್ ಇರ್ತದೆ ಅಲ್ಲಿ, ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಮಾಹಿತಿ ಇದ್ರೆ ಮಾತ್ರ ಸ್ಟೂಡೆಂಟ್ಗೆ ಆ ಕ್ವಶನ್ ಅಟೆಂಡ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ PUC ಆದ ನಂತರ ಸಾಕಷ್ಟು ಬೇರೆ ಬೇರೆ ಕೋರ್ಸ್ಗಳೆಲ್ಲ ಇದಾವೆ. ಈಗ ಅನುಕೂಲ ಇದ್ದಂತರು ಅಥವಾ ಪರ್ಸೆಂಟೇಜ್ ಚೆನ್ನಾಗಿದ್ದಂತರು MBBS ಅಂತೆ, ಇಂಜಿನಿಯರಿಂಗ್ ಅಂತೆ, ಬೇರೆ ಬೇರೆ ಎಲ್ಲವನ್ನೂ ಆಯ್ಕೆ ಮಾಡ್ಕೊಂತಾರೆ. ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಈ ಕೃಷಿ ಕೋಟ ಕೂಡನೇ ಯಾಕೆ ಆಯ್ಕೆ ಮಾಡ್ಕೋಬೇಕು, ಇದರಿಂದ ಮುಂದೆ ಅವರ ಫ್ಯೂಚರ್ ಅಲ್ಲಿ ಅವರ ಭವಿಷ್ಯದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರಾ ಸರ್? ಸರ್, ಈಗ ಕೃಷಿನೇ ಯಾಕೆ ಆಯ್ಕೆ ಮಾಡಬೇಕು ಅಂದ್ರೆ ನೋಡಿ ಸರ್, ನಾವು ಈಗ MBBS ಆಗ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು, ಬಟ್ ಆದ್ರೆ ಕೃಷಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಅಂದ್ರೆ ಸರ್, ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಅಗ್ರಿಕಲ್ಚರ್ ಬೂಮ್ ಅಪ್ ಆಗೋದು ನಮ್ಮ ವರ್ಲ್ಡ್ ಅಲ್ಲಿ. ಸೊ ಹಂಗಾಗಿ ಕೃಷಿಯಲ್ಲಿ ಸಾಕಷ್ಟು ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಇದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇವರಿಗೆ ಜಾಬ್ ಅಪರ್ಚುನಿಟೀಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಆಗಿರ್ಬೋದು, ಅಥವಾ ಈ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಜಾಬ್ ಅಪರ್ಚುನಿಟಿ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಯೂರಿಯಾ, DAP ಅಂತ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆಗಿರ್ಬೋದು, ಅಥವಾ ಇವರೇ ಓನ್ ಆಗಿ ಬಿಸ್ನೆಸ್ ಮಾಡ್ಬೋದು. ಜೊತೆಗೆ ಸ್ಟೇಟ್ ಸೆಕ್ಟರ್ಸ್ ಅಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಅಗ್ರಿಕಲ್ಚರ್ ಆಫೀಸರ್ಸ್, ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಫಿಷರಿ ಡಿಪಾರ್ಟ್ಮೆಂಟ್ ಅಲ್ಲಿ, ವೆಟರ್ನರಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಾಬಟ್ಟೆ ಅಪರ್ಚುನಿಟಿ ಇದೆ. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ಲಸ್ ಯಾವುದೇ ಎಕ್ಸಾಮ್ ಬರೀಬೋದು ಸರ್, ಎಲ್ಲ ಎಕ್ಸಾಮ್ಸ್ಗೂ ಎಲಿಜಿಬಲ್, ಇನ್ಕ್ಲೂಡಿಂಗ್ ISKS, IPS ಎಲ್ಲದು, ಎಲ್ಲ ಸಿವಿಲ್ ಸರ್ವೆಂಟ್ಗೂ ಇವರು ಎಲಿಜಿಬಲ್ ಇರ್ತಾರೆ. ಮತ್ತೆ ಆಮೇಲೆ ಅಗ್ರಿಕಲ್ಚರ್ ಮಾಡಿದಕ್ಕಂಥ ಸ್ಟೂಡೆಂಟ್ಸೇ ಜಾಸ್ತಿ ಇವತ್ತು ಸಿವಿಲ್ ಸರ್ವೆಂಟ್ಸ್ ಎಕ್ಸಾಮ್ಸ್ ಪಾಸ್ ಮಾಡಿ ಇವತ್ತು ಒಳ್ಳೆ ಉನ್ನತ ಮಟ್ಟದ ಇದರಲ್ಲಿ ಇದ್ದಾರೆ. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಪ್ಲೆಂಟಿ ಆಫ್ ಅಪರ್ಚುನಿಟಿ ಇದೆ, SO ಆಗ್ಬೋದು, ಸ್ಪೆಷಲಿಸ್ಟ್ ಆಫೀಸರ್ಸ್ ಆಗ್ಬೋದು, PO ಆಗ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಸ್ ಆಗ್ಬೋದು, ಈ ತರ ಸಿಕ್ಕಾಬಟ್ಟೆ ಅಪರ್ಚುನಿಟೀಸ್ ಇದೆ. ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಅಷ್ಟೇ, ಈಗ ದೊಡ್ಡ ದೊಡ್ಡ ನರ್ಸರಿ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಫರ್ಟಿಲೈಸರ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ತರ ಇನ್ಪುಟ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಅಪರ್ಚುನಿಟೀಸ್ ಇದೆ, ಮತ್ತೆ ಒಳ್ಳೆ ಸ್ಕೋಪ್ ಇದೆ. ಹೌದು, ಮುಂದೆ ಭವಿಷ್ಯದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಖಂಡಿತ ಸರ್, ಖಂಡಿತ. ಮತ್ತೆ ಸೈಂಟಿಸ್ಟ್ ಆಗ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ಸ್ ಆಗ್ಬೋದು. ಹೌದು, ರ್ಯಾಂಕಿಂಗ್ ಯಾವ ರೀತಿ? ಹಾ ಸರ್, ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬಂದ್ಬಿಟ್ಟು CET ಎಕ್ಸಾಮಿನೇಷನ್ ಆದ್ಮೇಲೆ, CET ಎಕ್ಸಾಮಿನೇಷನ್ ಆದ್ಮೇಲೆ ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಂದಿರುತ್ತೆ, ಅದಾದ್ಮೇಲೆ ರ್ಯಾಂಕಿಂಗ್ ಬಿಡೋದು CET. ಸೊ ಈ ರ್ಯಾಂಕಿಂಗ್ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಈಗ ಇವರು ಬೋರ್ಡ್ ಎಕ್ಸಾಮ್ದು 25% PCMB, ಮತ್ತೆ ಆಮೇಲೆ CET ಏನ್ ಎಕ್ಸಾಮ್ ಬರೀತಾ ಇದಾರಲ್ಲ ಅದು 25% ಪ್ಲಸ್ 50% ಅಗ್ರಿಕಲ್ಚರ್ ಕೋಟ ಎಕ್ಸಾಮಿನೇಷನ್, ಇಷ್ಟು ಮಾರ್ಕ್ಸ್ ತಗೊಂಡು ಅವರು ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಅದು BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ವೆಟರ್ನರಿ, ಫಾರೆಸ್ಟು, ಸಿರಿಕಲ್ಚರು, ದೆನ್ ಫುಡ್ ಸೈನ್ಸು, ಕಮ್ಯುನಿಟಿ ಸೈನ್ಸು, ಅಗ್ರಿ ಇಂಜಿನಿಯರಿಂಗು, ಹಾರ್ಟಿ ಇಂಜಿನಿಯರಿಂಗು, ಈ ತರ ಒಂದು ಡಿಗ್ರೀಸ್ಗೆ. ಬಟ್ ಆದರೆ ಇದು ಏನು ವೆಟರ್ನರಿಗೆ ಒಂದು ಬಿಟ್ಟು, ವೆಟರ್ನರಿಗೆ PCB ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅದ್ರದ್ದು 25% CET ಇದು, ಮೇನ್ ಎಕ್ಸಾಮ್ 25% PCB ಇದು, ಪ್ಲಸ್ 50% ಅಗ್ರಿಕಲ್ಚರ್ ಅದ್ರ ಸಪರೇಟ್ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ವೆಟರ್ನರಿಗೆ ಮ್ಯಾಥ್ಸ್ ಕನ್ಸಿಡರ್ ಮಾಡಲ್ಲ ಯಾರು, KE ಅವರು, CET ಎಲ್ಲ ಅವರು ಕನ್ಸಿಡರ್ ಮಾಡಲ್ಲ ಸರ್. ಇಷ್ಟು ತಗೊಂಡ್ಬಿಟ್ಟು ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಆ ರ್ಯಾಂಕಿಂಗ್ ಥ್ರೂ ಇವರು ನೆಕ್ಸ್ಟ್ ಕೌನ್ಸಿಲಿಂಗ್ ಇರುತ್ತೆ, ಕೌನ್ಸಿಲಿಂಗ್ ಅಲ್ಲಿ ಕಾಲೇಜ್ ಕೋಡ್ ಇರ್ತವೆ, ಆ ಕಾಲೇಜ್ ನಂಬರ್ ಹೊಡ್ತಾ ಹೊಡಿತಾ ಇವರು ಪ್ರಿಫರೆನ್ಸ್ 1, 2, 3, 4 ಕೊಟ್ಕೊಂಡು ನೆಕ್ಸ್ಟ್ ಸೀಟ್ನ ಸೆಕ್ಯೂರ್ ಮಾಡ್ಬೋದು. ಸರ್, ಈಗ ಈ ಫಾರಂ ಸೈನ್ಸ್ ಪದವಿಗೂ ಅಥವಾ ಬೇರೆ ಪದವಿಗೂ ಏನು ವ್ಯತ್ಯಾಸ ಅಂತ ಹೇಳ್ತೀರ ಸರ್? ಫಾರ್ಮ್ ಸೈನ್ಸ್ ಅಂದರೆ ಅದರಲ್ಲಿ ಇನ್ಕ್ಲೂಡಿಂಗ್ BSc, BVSc ವೆಟರ್ನರಿ, BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಾರೆಸ್ಟ್, BSc ಸಿರಿಕಲ್ಚರ್, ಪ್ಲಸ್ BSc ಅಗ್ರಿ ಮಾರ್ಕೆಟಿಂಗ್, BSc ಅಗ್ರಿ ಇಂಜಿನಿಯರಿಂಗ್, BSc ಆರ್ಟಿ ಇಂಜಿನಿಯರಿಂಗ್, ಈ ಥರ ತುಂಬ ಕೋರ್ಸಸ್ ಇದಾವೆ. ಸೊ ಈ ಕೋರ್ಸಸ್ ಎಲ್ಲ ಏನು ಅಂದ್ರೆ ಇವೆಲ್ಲ ಪ್ರೊಫೆಷನಲ್ ಡಿಗ್ರಿ ಸರ್. ಇವು ಈಗ ನಾರ್ಮಲ್ BSc ಮಾಡ್ತಾರಲ್ಲ ಅದು ಜಸ್ಟ್ 3 ಇಯರ್ಸ್ ಇರುತ್ತೆ, ಬಟ್ ಇದಂಗಲ್ಲ, 4 ಇಯರ್ಸ್ ಇರುತ್ತೆ. 4 ಇಯರ್ಸ್ ಡಿಗ್ರಿ, ಅದ್ರಲ್ಲಿ 3 ಇಯರ್ಸ್ ಥಿಯರಿ ಪ್ರಾಕ್ಟಿಕಲ್ ಎರಡು ಇರ್ತದೆ, ಬಟ್ ಲಾಸ್ಟ್ ಇಯರ್ ಏನಿದೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಇರುತ್ತೆ. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಫಾರ್ಮ ಜೊತೆಗೆ ಹಾಕ್ಬಿಡ್ತಾರೆ ನಮಗೆ, ರಾವೆ ಅಂತ ಇರುತ್ತೆ ಪ್ರೋಗ್ರಾಮ್ಸ್, ಫಾರ್ಮ ಜೊತೆಗೆ ಹಾಕ್ತಾರೆ, ಮತ್ತೆ ಪ್ಲೇಸ್ಮೆಂಟ್ ಅಂತ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಒಂದ್ ವರ್ಷ ಕಾಲೇಜಿಂದ ಹೊರಗಡೆ ಇಟ್ಟಿರ್ತಾರೆ ನಮಗೆ. ಹಂಗಾಗಿ ನಮಗೆ ಜಾಸ್ತಿ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಗೈನ್ ಆಗುತ್ತೆ, ನಾವು ಫಾರ್ಮರ್ಸ್ ಹತ್ರ ಇರ್ತೀವಿ. ಸೊ ನಾನು ಓದ್ಬೇಕಾದ್ರೆ ನನಗೆ ಕೊಟ್ಟಿರೋ ಫಾರ್ಮರ್ 600 ಎಕರೆ ಇತ್ತು ಅಲ್ಲಿ, ಎಲ್ಲಿ ಬಾಗಲಕೋಟೆ ಕೆರ್ಕಲ್ ಮಟ್ಟಿ ಅಂತ. ಅಂತ ಫಾರ್ಮ ಜೊತೆಗಿದ್ದಾಗ ನಮಗೂ ನಾಲೆಜ್ ಬಿಲ್ಡ್ ಆಗುತ್ತೆ, ಅವ್ರು ಏನ್ ಮಾಡ್ತಾರೆ ಏನು, ಪ್ರತಿನಿತ್ಯ ನೋಡ್ಬೇಕು, 3 ಮಂತ್ಸ್ ಅಪ್ಟು ಅವ್ರ ಜೊತೆಗೆ ಇರ್ಬೇಕು ನಾವು, ಅಲ್ಲಿ ಹಳ್ಳಿಲೇ ಇರಬೇಕು. ಹಂಗಾಗ್ಬಿಟ್ಟು ಏನಾಗುತ್ತೆ, ಇದು ಸ್ವಲ್ಪ ಬೇರೆ ಡಿಗ್ರಿಗಿನ ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿ. ಅಗ್ರಿಕಲ್ಚರ್ ಹಂಗೆ ಸರ್? ಅದು ನಾನು ಪ್ರಾರಂಭದಲ್ಲೇ ಕೇಳಬೇಕಾಯ್ತು, ನೀವು BSc ಅಗ್ರಿಕಲ್ಚರ್ ಮಾಡಿದ್ರೆ ಸರ್? ನಂದು BSc ಹಾರ್ಟಿಕಲ್ಚರ್, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ಮಾಡಿದ್ರೆ? ಹೌದು. ಯಾಕಿದ್ನೇ ಆಯ್ಕೆ ಮಾಡ್ಕೊಂಡ್ರಿ ನೀವು ಸರ್? ಆಕ್ಚುಲಿ ನನಗೆ BE ಇಂಜಿನಿಯರಿಂಗ್ ಸಿಕ್ಕಿತ್ತು ಸಿವಿಲ್, ಹಾವೇರಿ ಕಾಲೇಜ್, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಆಗಿತ್ತು. ಬಟ್ ಆದರೆ ನಾನು ಅದನ್ನು ಬಿಟ್ಬಿಟ್ಟು ನನಗೆ BSc ಅಗ್ರಿ ಮಾರ್ಕೆಟಿಂಗ್ GKVK ಸಿಕ್ಕಿತ್ತು, ಬಟ್ ಅದನ್ನು ತೊರೆದ್ಬಿಟ್ಟು BSc ಹಾರ್ಟಿಕಲ್ಚರೇ ಮಾಡಿದೆ. ಯಾಕಂದರೆ ನನಗೆ ಸ್ವಲ್ಪ ತೋಟಗಾರಿಕೆ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಇನ್ನೊಂದು ಏನು ಅಂದರೆ ನಮ್ಮದು ಮೊಳಕಲ್ಮೂರು ತಾಲೂಕು ಸರ್, ಕಂಪ್ಲೀಟ್ ಡ್ರಾಟ್ ಏರಿಯಾ. ಸೊ ಅಲ್ಲಿ ಏನು ಅಂದರೆ ಭಾಳ ಸ್ಕೇರ್ಸಿಟಿ, ಯಾವುದೀಗ ಏನೇ ಒಂದು ಗಿಡ ಹಾಕಿದ್ರು ಮೇಂಟೆನೆನ್ಸ್ ಇರಲ್ಲ, ಬೆಸ್ ನೀರು ಬರಲ್ಲ, ಇದರೆಲ್ಲ ಪ್ರಾಬ್ಲಮ್ ಇತ್ತು, ಈಗ ಸ್ವಲ್ಪ ಸಾಲ್ವ್ ಆಗಿದೆ. ಸೊ ಹಂಗಾಗಿ ಆ ಒಂದು ಇದರಿಂದ ನಾನು ಹಾರ್ಟಿಕಲ್ಚರ್ ಆಯ್ಕೆ ಮಾಡಿ ಇವತ್ತು ನಮ್ಮದು ಒಂದು ಆಸೆ ಇತ್ತು ತೋಟ ಮಾಡಬೇಕನ್ನೋದು, ಅದನ್ನು ಮಾಡಿದ್ದೀನಿ. ಮಾಡಿದ್ರೆ ನೀವು ಬಾಗಲಕೋಟೆಯಲ್ಲಿ ಮಾಡಿದ್ದ ಸರ್? ಬಾಗಲಕೋಟೆಯಲ್ಲಿ ಮಾಡಿದ್ದು. ಈಗ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಒಂದು 15-16 ಪರೀಕ್ಷಾ ಕೇಂದ್ರಗಳಿದೆ ಅಂತ. ಆಯಾ ಜಿಲ್ಲೆ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಯಲ್ಲೇ ಮಾತ್ರ ಪರೀಕ್ಷೆ ಬರೀಬೇಕಾ ಅಥವಾ ಬೇರೆ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೋಬಹುದಾ ಸರ್? ಸರ್ ಇಲ್ಲ, ಆಕ್ಚುಲಿ ಅದು ಏನು ಅವ್ರೇನು ಹೇಳ್ತಾರೆ ಅಂದರೆ ಯಾವ ಡಿಸ್ಟ್ರಿಕ್ಟಲ್ಲಿ ಇರುತ್ತೆ ನಿಯರ್ ಬೈ ಸೆಂಟರ್ಸ್, ಫಾರ್ ಎಕ್ಸಾಂಪಲ್ ಈಗ ಹಿರಿಯೂರು, ಚಿತ್ರದುರ್ಗ, ಇನ್ನೊಂದು ಅರೌಂಡ್ ಪ್ಲಸ್ ದಾವಣಗೆರೆ, ಈ ಕಡೆಗೆ ಸ್ವಲ್ಪ ಶಿವಮೊಗ್ಗ ಏರಿಯಾ, ಮತ್ತು ಚಿಕ್ಕಮಗಳೂರು ಅವಾಗೆ ಮೂಡಿಗೆರೆಗೆ ಹೋಗುತ್ತೆ, ಮತ್ತು ಆಮೇಲೆ ಈ ಕಡೆಗೆ ಈ ತುಮಕೂರು, ಪಾರ್ಟ್ಸ್ ಆಫ್ ಬೆಂಗಳೂರೆಲ್ಲ ಜಿ ಕೆ ವಿ ಕೆ ಈ ಥರ. ಬಟ್ ಕೆಲವರು ಸ್ಟೂಡೆಂಟ್ಸು ಬೇರೆ ಬೇರೆ ಸೆಂಟರ್ಸ್ ತಗೊಳ್ತಾರೆ. ಬಟ್ ನನ್ನ ಒಂದು ಒಪಿನಿಯನ್ ಏನಂದರೆ ಆ ಡಿಸ್ಟಿಕಲ್ಲಿ ನಿಯರ್ ಬೈ ನಿಮ್ಮ ಸೆಂಟರ್ಸ್ ತಗೊಂಡ್ರೆ ಒಳ್ಳೇದು. ಯಾಕೆ ಅಂದರೆ ಈಗ 16 ಸೆಂಟರ್ಸ್ ಅಲ್ಲೂ ಸಮೇತ 16 ಥರ ಪೇಪರ್ ಸೆಟ್ ಆಗುತ್ತೆ ಸರ್, ಒಂದೇ ಪೇಪರ್ ಇರಲ್ಲ. ಆ ಒಂದು ಲೊಕೇಶನ್ಗೆ ಏನು ಬೆಳೆ ಇರುತ್ತೋ ಅಲ್ಲಿ ಕ್ಲೈಮೇಟ್ಗೆ ತಕ್ಕನಾಗಿ ಪೇಪರ್ ಸೆಟ್ ಆಗುತ್ತೆ. ಹೌದು. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಮಲೆನಾಡಿನ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಕೇಳಿದ್ರೆ ಬರೀಲಿಕ್ಕೆ ಆಗಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನೇನು ಬೆಳೀತಾರೋ ಅಲ್ಲಿ ಏನೇನು ಒಂದು ಉತ್ಪನ್ನಗಳು ಬೆಳೆಯೋದಾಗಿರ್ಬೋದು, ಆರ್ಟಿಕಲ್ಚರ್, ಅಗ್ರಿಕಲ್ಚರ್ ಏನೋ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳ್ತಾರೆ. ಮಲೆನಾಡಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಅಲ್ಲೇ ಪ್ರಶ್ನೆಗಳೇ ಬೇರೆ, ಇಲ್ಲೇ ಪ್ರಶ್ನೆಗಳೇ ಬೇರೆ, ಆ ಥರ ಇರುತ್ತೆ. ಹೌದು ಸರ್. ಈಗ ಕಾಲೇಜುಗಳು, ಎಷ್ಟು ಕಾಲೇಜುಗಳಿದ್ದಾವೆ, ಮತ್ತೆ ಯೂನಿವರ್ಸಿಟಿ ಅಂತೆಲ್ಲ ಕೇಳ್ತಿರ್ತೀವಿ ಸರ್, ಸಂಕ್ಷಿಪ್ತ ಮಾಹಿತಿ ಅಂದ್ರೆ ಯಾವ ರೀತಿ ಹೇಳ್ತೀರ ಸರ್? ಈಗ ಟೋಟಲ್ ನಮ್ಮ ಫಾರ್ಮ್ ಸೈನ್ಸ್ ಯೂನಿವರ್ಸಿಟೀಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ 6 ಯೂನಿವರ್ಸಿಟೀಸ್ ಇದಾವೆ ಸರ್. ಮೊದಲನೇದು ವೆಟರ್ನರಿ ಯೂನಿವರ್ಸಿಟಿ, ಅದು ಬೀದರ್ ಅಲ್ಲಿದೆ. ಮತ್ತೆ ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಬಂದ್ಬಿಟ್ಟು 3 ಇದಾವೆ ಸರ್. ಒಂದು ಬೆಂಗಳೂರು ಜಿ ಕೆ ವಿ ಕೆ, ಎರಡನೇದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮತ್ತೆ ಮೂರನೇದು ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಮತ್ತೆ ಆಮೇಲೆ ಇನ್ನೊಂದು ಅಗ್ರಿಕಲ್ಚರ್ ಪ್ಲಸ್ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ಬಿಟ್ಟು ಶಿವಮೊಗ್ಗ, ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಆರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ, ಪ್ಲಸ್ ಇನ್ನೊಂದು ಆರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ಬಿಟ್ಟು ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟೆ. 5 ಯೂನಿವರ್ಸಿಟೀಸ್ ಇದಾವೆ ಸರ್. ಟೋಟಲ್ ಅಗ್ರಿಕಲ್ಚರ್ ಕಾಲೇಜಸ್ ಬಂದ್ಬಿಟ್ಟು 27-28 ಇದಾವೆ. ಅದರಲ್ಲಿ ಕೆಲವು ಅಫಿಲಿಯೇಟೆಡ್ ಅಂದ್ರೆ ಪ್ರೈವೇಟೈಸೇಷನ್ ಆಗಿದೆ ಲಾಸ್ಟ್ ಇಯರ್ ಇಂದ, ಪ್ರೈವೇಟ್ ಕಾಲೇಜಸ್ ಇದಾವೆ. ಮತ್ತೆ ಆರ್ಟಿಕಲ್ಚರ್ ಬಂದ್ಬಿಟ್ಟು 14-22 ಕಾಲೇಜಸ್ ಇದಾವೆ. ಮತ್ತೆ ಆಮೇಲೆ ಫಿಶರಿ ಇಡೀ ಸ್ಟೇಟ್ಗೆ ಒಂದೇ ಕಾಲೇಜ್ ಇದೆ, ಇಂಟೆಕ್ ಬಂದ್ಬಿಟ್ಟು 50 ಅಷ್ಟೇ. ಅಗ್ರಿ ಇಂಜಿನಿಯರಿಂಗ್ ಬಂದ್ಬಿಟ್ಟು 9-11 ಕಾಲೇಜಸ್ ಇದಾವೆ. ಫಾರೆಸ್ಟ್ ಬಂದ್ಬಿಟ್ಟು 3 ಕಾಲೇಜಸ್ ಇದೆ, ಸಿರಿಕಲ್ಚರ್ ಬಂದ್ಬಿಟ್ಟು 3 ಕಾಲೇಜಸ್ ಇದೆ. ಹಾಗಿದ್ರೆ ಈ ತರಬೇತಿ ಯಾಲಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ರಿ ಸರ್? ಆಕ್ಚುಲಿ ನಾನು ಕೃಷಿ ಕೋಟದಡಿಯಲ್ಲೇ ನಾನು ಸೀಟ್ ಸೆಕ್ಯೂರ್ ಮಾಡಿರೋ ಸರ್. BSc ಆರ್ಟಿಕಲ್ಚರ್ ಸೀಟ್ ಸಿಕ್ಕಿರೋದು ನನಗೆ ಈ ಅಗ್ರಿಕಲ್ಚರ್ ಕೋಟದ್ರು. ಬಟ್ ಅವಾಗ ನಮ್ಗೆ ಈ ಥರ ಎಲ್ಲ ಇರಲಿಲ್ಲ ಸರ್, ಅಲ್ಲೇ ಕಾಲೇಜಲ್ಲೇ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನು ಡಿಗ್ರಿ ಮುಗಿದಾದ್ಮೇಲೆ ಅಲ್ಲೇ ಡಿಗ್ರಿ ಮಾಡಬೇಕಾದ್ರೆ ಕಾಲೇಜಸ್ಗೆ ಏನು ರೈತರ ಮಕ್ಕಳು ಬರ್ತಾ ಇದ್ರಲ್ಲ, ಎಕ್ಸಾಮಿನೇಷನ್ ಇದೆ, ನಮ್ಮ ಕಾಲೇಜಲ್ಲಿ ಇರ್ತೈತೆ ಎಕ್ಸಾಮಿನೇಷನ್ ಎವ್ರಿ ಇಯರ್. ಥರ್ಡ್ ಇಯರ್ ಫೋರ್ತ್ ಇಯರ್ ಇದ್ದಾಗ ಹಂಗೆ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಅಲ್ಲಿ ಫೀಲ್ಡಿಗೆ ಕರ್ಕೊಂಡೋಗಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಾ ಕ್ರಮೇಣವಾಗಿ ನಾನು ಡಿಗ್ರಿ ಮುಗಿದ್ಮೇಲೆ ಡೈರೆಕ್ಟ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 11 ವರ್ಷ ಸರ್, ಈ ವರ್ಷ ಮಾಡಿದ್ರೆ 11 ವರ್ಷದ. ಹೌದು ಸರ್. ಯಾಕೆ ಈ ತರ ವಿದ್ಯಾರ್ಥಿಗಳು ತರಬೇತಿ ಕೊಡಬೇಕು, ಅವ್ರನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಆಲೋಚನೆ ಬಂತು ನಿಮಗೆ ಸರ್? ನಾನು ಡಿಗ್ರಿಗೆ ಹೋದಾಗ ಬಾಗಲಕೋಟೆಯಲ್ಲಿ ಒಂದೊಂದು ಡಿಸ್ಟಿಕಲ್ಲಿ 10-15 ಜನ ಹುಡುಗರು ಬಂದಿದ್ರು ಸರ್, ಈಗ ಬೆಳಗಾಮು, ಬಾಗಲಕೋಟೆ, ಧಾರವಾಡ, ಬೇರೆ ಬೇರೆ ಕಡೆಯಿಂದ ಎಲ್ಲ. ಬಟ್ ಇಲ್ಲಿ ಚಿತ್ರದುರ್ಗದಿಂದ ಇದ್ದಿದ್ದೇ ನಾವು ಇಬ್ಬರೇ ಸರ್, ಇಬ್ಬರೇ ಸ್ಟೂಡೆಂಟ್ಸ್ ಇದ್ದಿದ್ದು. ನಾನು ಅವಾಗ ಅಂದ್ಕೊಂಡೆ ಅಂದರೆ ನಮ್ಮ ಈ ಕಡೆಗೆ ಅಷ್ಟು ಗೊತ್ತಿಲ್ಲ ಸರ್, ಯಾಕೆ ಯೂನಿವರ್ಸಿಟಿಗಳೆಲ್ಲ ಭಾಳ ದೂರ ಇದ್ದಾವೆ. ಸೊ ಹಂಗಾಗಿ ಅಷ್ಟಾಗಿ ಇಲ್ಲಿ ಮಾಹಿತಿ ಇಲ್ಲ. ಸೊ ನಾನೇ ಮಾಡಿಬಿಟ್ಟೆ ಅವಾಗ ಅದೆಲ್ಲ ಮುಗಿದ್ಮೇಲೆ ನಾವು ಕೃಷಿ ಕೋಟದಡಿಯಿಂದ ಹೋಗಿರೋದ್ರಿಂದ ಬಂದ್ಬಿಟ್ಟಿದ್ದು ಕ್ಲಾಸ್ ಮಾಡೋಣ, ಸೊ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಹೋಗಲಿ ಅಂತಂದು ಹೇಳ್ಬಿಟ್ಟು ಇಲ್ಲೇವರೆಗೂ ಸುಮಾರು ನಾನು 10 ವರ್ಷದಲ್ಲಿ ಒಂದು 1300 ಪ್ಲಸ್ ಸ್ಟೂಡೆಂಟ್ಸು ಈಗ ಅಗ್ರಿಕಲ್ಚರ್ ಎಕ್ಸಾಮ್ಸ್ ತಗೊಂಡು ಪಾಸ್ ಮಾಡಿ ಈಗ ಎಲ್ಲ ನಾನು ಥ್ರೂ ಔಟ್ ಕರ್ನಾಟಕದಲ್ಲಿ ಎಲ್ಲ ಕಾಲೇಜಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇಲ್ಲಿಗೆ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಒಂದು ತರಬೇತಿ ಕೊಟ್ಟಿದ್ದೀರಿ ಸರ್? ಸರ್ ನಾನು ಒಂದು ಎವ್ರಿ ಇಯರ್ ನಮಗೆ ಒಂದು 200-250 ಜನ ಬರ್ತಾರೆ ಸರ್. ಅದರಲ್ಲಿ ಈಗ ಒಂದು 1300 ಪ್ಲಸ್ ಸ್ಟೂಡೆಂಟ್ಸು ಆಯ್ಕೆ ಆಗಿ ಹೋಗಿದ್ದಾರೆ. ಓಹೋ. ಈಗ ರೈಟ್ ನಾವು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಸಾರಿ ಕೆಲವರು ವರ್ಕ್ ಮಾಡ್ತಾ ಇದ್ದಾರೆ, ಕೆಲವರು ಡಿಗ್ರಿ ರೈಟ್ ನಾವು ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಸಮೇತ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ದು, ಚೆನ್ನಾಗಿದೆ ಸರ್. ಕೆಲವರು ಜಾಬ್ಸ್ ಅಲ್ಲಿ ಇದಾರೆ ಆಲ್ರೆಡಿ. ಈಗ ತರಬೇತಿ ಅಂದ್ರೆ ಆನ್ಲೈನ್ ಆಫ್ಲೈನ್ ಸರ್? ಸರ್ ನಮ್ದು ಆಕ್ಚುಲಿ ಅಗ್ರಿಕಲ್ಚರ್ ಯಾವತ್ತಿಗೂ ಆನ್ಲೈನ್ ಇರಲ್ಲ ಸರ್, ಬಟ್ ಏನಂದ್ರೆ ಆಫ್ಲೈನ್ ಸರ್ ಎಲ್ಲ. ಯಾಕಂದ್ರೆ ಈಗ ಅವರಿಗೆ ಈ ಅಲ್ಲಿ ಒಂದು ಸ್ಪೆಸಿಮನ್ನ ಇಟ್ಟು ನೋಡಿ ಅವ್ರು ಫೀಲ್ ಮಾಡ್ಬೇಕು ಮುಟ್ಟಿ. ಯಾಕಂದ್ರೆ ಇದು ಜಸ್ಟ್ ಹೋಗಿ ಸುಮ್ಮನೆ ನಾರ್ಮಲ್ ಎಕ್ಸಾಮ್ ತರ ಬರ್ದು ಬರತಕ್ಕಂತ ಎಕ್ಸಾಮಿನೇಷನ್ ಅಲ್ಲ ಸರ್ ಅಗ್ರಿಕಲ್ಚರ್. ಅಲ್ಲಿ ಒಂದು ಇಕ್ವಿಪ್ಮೆಂಟ್ ಇಟ್ಟಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಅದು ನೋಡಿದ ತಕ್ಷಣನೇ ಈಗ ಒಂದು ಏನು HF ತಳಿ, ಅದು ನೋಡಿದ ತಕ್ಷಣ ಇದು ಎಚ್ ಎಫ್ ತಳಿ ಅಂತ ಗೊತ್ತಾಗಬೇಕು ಅವರು, ಇದು ಮತ್ತೆ ಬೇರೆ ತರ ಬರಿಬಾರ್ದು ಅವರು. ಹಂಗಾಗಿ ಎಲ್ಲಾ ರೀತಿಯ ಪ್ರಾಕ್ಟಿಕಲ್ ಆಗಿರುತ್ತೆ. ಆನ್ಲೈನ್ ಏನಂದ್ರೆ ಜಸ್ಟ್ ಬಹಳ ದೂರ ಇರೋ ಹುಡುಗರಿಗೆ ಆನ್ಲೈನ್ ಕ್ಲಾಸ್ ತಗೊಂಡ್ರು ಇವನ್ ಅವ್ರು ಬಂದು ನೋಡ್ಕೊಂಡ್ಬಿಟ್ಟು ಹೋಗ್ಬೇಕು ಸರ್. ಆತರ ಮತ್ತೆ ನಮ್ದೇ ಓನ್ ಆಪ್ ಇದೆ, ಅದರಲ್ಲೇ ಎಕ್ಸಾಮ್ಸ್ ಮತ್ತೆ ನೋಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಅದು ಓದ್ಕೊಳ್ಳಕ್ಕೆ ಎಲ್ಲೇ ಇರಲಿ ಅವರು ಇಂಡಿಯಾದಲ್ಲಿ ಎಲ್ಲಿದ್ರು ಅದು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ ಹೊಡೆದ್ರೆ ಬರುತ್ತೆ, ಅದ್ರ ತ್ರೂ ಅವರು ಅಭ್ಯಾಸ ಮಾಡಬಹುದು. ಅಭ್ಯಾಸ ಮಾಡಬಹುದು, ಸ್ಟಡಿ ಮೆಟೀರಿಯಲ್ ಎಲ್ಲ ಅದರಲ್ಲೇ ಸಿಗುತ್ತೆ. ಸ್ಟಡಿ ಮೆಟೀರಿಯಲ್ ಅದರಲ್ಲಿ ಇರುತ್ತೆ, ಎಕ್ಸಾಮಿನೇಷನ್ಸ್ ಎಲ್ಲ ಅದರಲ್ಲಿ ಇರ್ತವೆ, ಎಲ್ಲ ಪೇಪರ್ ಸೆಟ್ ಮಾಡಿರ್ತೀವಿ ಆಲ್ರೆಡಿ, ಅವ್ರು ಅದನ್ನ ನೋಡ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬಹುದು. ಅಟೆಂಡ್ ಮಾಡಬಹುದು, ಮತ್ತೆ ಆಫ್ಲೈನ್ ಎಕ್ಸಾಮ್ಸ್ ಮಾಡ್ತೀವಿ ಸರ್. ನಾವು ಆಫ್ಲೈನ್ ಅಲ್ಲಿ ಮಾಡ್ತೀವಿ. ನೀವು ತರಬೇತಿ ಎಲ್ಲ ಎಲ್ಲಿ ಕೊಡ್ತೀರಾ ಸರ್? ಸರ್, ಚಿತ್ರದುರ್ಗದಲ್ಲೇ. ಚಿತ್ರದುರ್ಗದಲ್ಲಿ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳು ಚಿತ್ರದುರ್ಗಕ್ಕೆ ಬರಬೇಕಾಗತ್ತೆ. ಹೌದು ಸರ್, ಚಿತ್ರದುರ್ಗಕ್ಕೆ ಬರಬೇಕಾಗತ್ತೆ. ನಾವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲೇ ಇಟ್ಕೊಂಡಿದ್ವಿ. ನಮಗೆ ಎವ್ರಿ ಇಯರ್ ಈ ಕಡೆ ಕೂಡ್ಲಿಗೆ, ಹೊಸಪೇಟೆ, ದಾವಣಗೆರೆ, ಹೊಸದುರ್ಗ, ಹಿರಿಯೂರು, ಹೊಳಲ್ಕೆರೆ, ಮೊಳಕಲ್ಮೂರು, ಚಳ್ಳಕೆರೆ, ದೆನ್ ಅದಾದ್ಮೇಲೆ ಈ ಕಡೆ ಸಿರ್ಸಿ, ಬೇರೆ ಜಿಲ್ಲೆಗಳಿಂದ. ಹೌದೌದು, ಬಂದು ಇಲ್ಲೇ ಸ್ಟೇ ಮಾಡ್ತಾರೆ ಸ್ಟೂಡೆಂಟ್ಸ್. ಅಪ್ ಟು ಕೋಚಿಂಗ್ ಮುಗಿಯೋರ್ಗೆ ಇಲ್ಲೇ ಸ್ಟೇ ಮಾಡಿ ಆಮೇಲೆ ಕೋಚಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಎಷ್ಟು ದಿನ ಇರುತ್ತೆ ಸರ್ ತರಬೇತಿ? ಸರ್, ಈಗ ಎವ್ರಿ ಇಯರ್ ನಮಗೆ ಎಕ್ಸಾಮಿನೇಷನ್ ಸಮಟೈಮ್ಸ್ ಪೋಸ್ಟ್ಪೋನ್ ಆಗೋದು, 15 days, 10 days, 20 days ವರೆಗೂ ಇರ್ತಿತ್ತು. ಬಟ್ ಈ ವರ್ಷ ಎಕ್ಸಾಮ್ ತುಂಬಾ ಹತ್ರ ಇದೆ. ಈಗ ಬೇರೆ ಜಿಲ್ಲೆಗಳಿಂದ ಬರಬೇಕಂತ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಗೆ ಊಟ ವಸತಿ ಎಲ್ಲ ಹೆಂಗ್ ಸರ್? ಸರ್, ಈಗ ಬೇರೆ ಜಿಲ್ಲೆಯಿಂದ ಅವರಿಗೆಲ್ಲ ಅರೇಂಜ್ಮೆಂಟ್ ಕೊಡ್ತೀವಿ ಸರ್. ಅವರು ಏನಾದರೂ ಪಿ ಜಿ ಎಲ್ಲ ಮಾಡ್ಕೊಡ್ತೀವಿ, ರಿಲೇಟಿವ್ ಮನೆಯಲ್ಲಿ ಆದರೂ ಇರ್ಬೋದು. ನಾವು ಆದಷ್ಟು ಓಡಾಡಲಿಕ್ಕೆ ಹೇಳ್ತೀವಿ ಸರ್, ಯಾಕಂದ್ರೆ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡೋದು ಲೇಟಾಗಿ ಮಾಡ್ತೀವಿ. ಅಲ್ಲಿಂದ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಜಾಸ್ತಿ ನಮಗೆ, ಹಂಗಾಗಿ ಒಂದು 11 ಸ್ಟಾರ್ಟ್ ಮಾಡ್ತೀವಿ ಕ್ಲಾಸಸ್, ಟಿಲ್ ಒಂದು 2-3 ಗಂಟೆವರೆಗೂ ಕ್ಲಾಸಸ್ ಮಾಡ್ತೀವಿ ಸರ್. ವಿದ್ಯಾರ್ಥಿಗಳಿಗೆ ಏನಾದರೂ ಈಗ ಇಲ್ಲಿ ತರಬೇತಿ ಸಿಗುತ್ತೆ ಅನ್ನೋದಕ್ಕೆ ಏನಾದರೂ ಪ್ರಚಾರ ಏನಾದರೂ ಮಾಡಿದರೆ ಹೆಂಗೆ ಸರ್? ಸರ್, ಯೂಶಲಿ ನಾನು ಏನು ಜಾಸ್ತಿ ಪ್ರಚಾರ ಮಾಡಲ್ಲ ಸರ್. ಎಲ್ಲ ಇದು ಪಾಂಪ್ಲೆಟ್ಸ್ ಕೊಟ್ಟು ಈ ಥರ ಎಲ್ಲ ನಾನು ಮಾಡಿ ಅಭ್ಯಾಸ ಇಲ್ಲ ನನಗೆ. ನಾನು ಏನು 10 ಇಯರ್ಸಿಂದ ನಾನು ನಾನು ಎಷ್ಟು ವರ್ಷ ಮಾಡಿ ಅಷ್ಟು ವರ್ಷನೂ ನಾನು ಯಾವುದೇ ರೀತಿಯ ವಿಜೃಂಭಣೆ ಪ್ರಚಾರ ಏನು ಮಾಡಲ್ಲ. ಹೀಗೆ ನನ್ನ ಹತ್ರ ಬಂದಿರೋ ಸ್ಟೂಡೆಂಟ್ಸು ಈಗ ನೆಕ್ಸ್ಟ್ ಕಾಲೇಜ್ಗೆ ಹೋಗಿರ್ತಾರೆ, ಅವರು ಕ್ಲಾಸ್ ಅವ್ರು ಯಾರನ್ನ ಫೋನ್ ಮಾಡೋರು ಕೇಳಿದಾಗ ಹಿಂಗೆ ರಘು ಸರ್ ಅಂತೇಳಿ, ಮತ್ತೆ ಇನ್ನೊಬ್ಬ ನಮ್ಮ ಹುಡುಗ ಇದ್ದಾನೆ ಸರ್ ನನ್ನ ಜೊತೆ ಮುರಳಿ ಅಂತೇಳಿ, ಹಿಂಗೆ ಕ್ಲಾಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಅಂತ ಈ ಥರ ಮೌತ್ ಟು ಮೌತ್ ಯಾರು ಸೀಟ್ ಸೆಕ್ಯೂರ್ ಮಾಡಿ ಮೌತ್ ಟು ಮೌತ್ ಪಬ್ಲಿಷ್ ಮಾಡಿ ಇವತ್ತು ಈ ಲೆವೆಲ್ಗೆ ಇದೆ ಸರ್ ನಮ್ದು ಕೋಚಿಂಗ್. ಬಟ್ ನನ್ನ ಹತ್ರ ಬಂದಿರೋ ಸ್ಟೂಡೆಂಟ್ಸ್ಗೆ ನಾವು ಬರೀ ಕೋಚಿಂಗ್ ಅಷ್ಟೇ ಮಾಡಲ್ಲ ಸರ್. ನಾವು ಬಂದ್ಮೇಲೆ ಅವ್ರದ್ದು ಕೋಚಿಂಗ್ ಮುಗಿದ್ರು ಕೂಡ ಅವ್ರನ್ನ ನಾವು ಫಾಲೋಅಪ್ ಮಾಡ್ತೀವಿ, ಟಿಲ್ ಅವ್ರದ್ದು ಕೌನ್ಸಿಲಿಂಗ್ ಆಗೋವರೆಗೂ, ಅವ್ರ ಜೊತೆಗಿದ್ದು ಅವ್ರಿಗೊಂದು ಯಾವ್ದಾನ ಒಂದು ಕಾಲೇಜ್ ಸಿಗೋವರೆಗೂ ಅವ್ರ ಜೊತೆಗಿದ್ದು ಎಲ್ಲ ರೀತಿ ಅವ್ರಿಗೆ ಸಹಾಯ ಮಾಡಿ ಫೈನಲಿ ಕಾಲೇಜ್ ಸೀಟ್ ಸಿಕ್ಕಿದ್ರು ಕೂಡ ಅವ್ರಿಗೆ ಫಾರ್ ಎಕ್ಸಾಂಪಲ್ ಯಾವುದೋ GKVK ಬೆಂಗಳೂರು ಕ್ಲಾಸ್ ಸಿಕ್ಕಿದೆ ಅಂತ ಕೇಳಿ ಅಲ್ಲಿ ಹೋದ್ರು ಕೂಡ ಅಲ್ಲಿ ನಮ್ಮ ಜೂನಿಯರ್ಸ್ ಏನಿರ್ತಾರ ನಮ್ಮ ಹತ್ರ ಲಾಸ್ಟ್ ಇಯರ್ ಹೋಗಿರೋರು ಪ್ರೀವಿಯಸ್ ಇಯರ್ ಅವ್ರು ಹಾಸ್ಟೆಲ್ ಅಡ್ಮಿಷನ್ ಎಲ್ಲ ಅವ್ರಿಗೆ ಮಾಡಿಸಿ ಎಲ್ಲ ಈಗ ದೂರದಿಂದ ಹೋಗಿರ್ತಾರೆ ಏನು ಗೊತ್ತಿರಲ್ಲ ಕ್ಯಾಂಪಸ್ ಬಗ್ಗೆ ಎಲ್ಲ ಪರಿಚಯ ಮಾಡಿಸಿ ಹಾಸ್ಟೆಲ್ ಗೀಸ್ಲು ಕಾಲೇಜ್ ಎಲ್ಲ ಪ್ರತಿಯೊಂದು ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಕಳಿಸ್ಕೊಡೋ ವ್ಯವಸ್ಥೆನೂ ನಾವು ಮಾಡ್ತೀವಿ ಸರ್. ತರಬೇತಿ ಕೊಟ್ಟನಪ್ಪ ಅಲ್ಲಿ ನನ್ನ ಕೆಲಸ ಮುಗಿತು ಅನ್ನಲ್ಲ, ಮಾಹಿತಿ ಮಾರ್ಗದರ್ಶನ ಎಲ್ಲ ಕೊಡ್ತೀರಾ? ಖಂಡಿತ ಸರ್. ಮತ್ತೆ ಇನ್ನೊಂದು 4 ವರ್ಷ ಮುಗಿದ್ರು ಸಮೇತ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಯಾವ ಎಕ್ಸಾಮ್ಸ್ ಕೃಷಿ ರಿಲೇಟೆಡ್ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಬಿಟ್ಟರು ಅವೆಲ್ಲ ಮಾಹಿತಿ ಕೊಡ್ತೀವಿ ಸರ್. ಮತ್ತೆ ಈಗ ಬೇರೆ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಸಮೇತ ರೆಫರ್ ಮಾಡ್ತೀವಿ ಸರ್. ಮಾಹಿತಿ ಮಾರ್ಗದರ್ಶನ ಎಲ್ಲ ಕೊಟ್ಟು ಸಾಕಷ್ಟು ಎಲ್ಲ ತರಬೇತಿ ಕೊಟ್ಟಿದ್ರಲ್ಲ ಸರ್, ನಿಮ್ಮ ವಿದ್ಯಾರ್ಥಿಗಳೆಲ್ಲ ಯಾವ್ಯಾವ ತರ ಒಂದು ಸೀಟನ್ನ ತಗೊಂಡಿದ್ದಾರೆ, ಎಲ್ಲೆಲ್ಲಿ ತಗೊಂಡಿದ್ದಾರೆ, ನಿಮ್ಗೆ ಅದನ್ನೆಲ್ಲ ನೋಡಿದಾಗ ಯಾವ ರೀತಿ ಅನ್ಸುತ್ತೆ ಸರ್? ಸರ್, ನಮಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾವೆಲ್ಲ ಓದ್ಬೇಕಾದ್ರೆ ಈ ತರ ಇರ್ಲಿಲ್ಲ ಸರ್, ನಮಗೇನು ಗೊತ್ತಿರಲಿಲ್ಲ. ಅಟ್ ಲೀಸ್ಟ್ ನನಗೆ ಒಂದು ಆತ್ಮತೃಪ್ತಿ ಇದೆ ಸರ್. ಏನ್ ಗೊತ್ತಾ, ಈಗ ನಮ್ಮ ಸ್ಟೂಡೆಂಟ್ಸ್ ನಾನು ಈಗ ಯಾವ್ದು ರಾಜ್ಯದಲ್ಲಿ ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ ಆಗಿರ್ಬೋದು, ಯಾವುದೇ ಹಾರ್ಟಿಕಲ್ಚರ್ ಕಾಲೇಜ್ ಆಗಿರ್ಬೋದು, ಯಾವುದೇ ವೆಟನರಿ ಕಾಲೇಜ್ ಆಗಿರ್ಬೋದು, ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಫಿಷರ್ ಇರೋದು ಇವನ್ ಆ ಕಾಲೇಜ್ ಆಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಅಲ್ಲಿದ್ದಾರೆ ಸರ್, ಎಲ್ಲಾ ಕಡೆ ನಮ್ಮ ಸ್ಟೂಡೆಂಟ್ಸ್ ಇದಾರೆ. ಅದೊಂದು ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಸರ್, ಹೆಮ್ಮೆ ಇದೆ. ನಾವೇನೇ ಕೆಲಸ ಮಾಡಿದ್ರು ಆತ್ಮತೃಪ್ತಿ ಮುಖ್ಯ ಸರ್, ಅದು ನನಗೆ ಭಾರಿ ಇದೆ ಸರ್ ನಮ್ಮ ಸ್ಟೂಡೆಂಟ್ಸ್ ಮೇಲೆ. ಅಷ್ಟು ಸಾಕು ಸರ್, ವಿದ್ಯಾರ್ಥಿಗಳು ಎಲ್ಲ ಕಾಲೇಜಲ್ಲೂ ಸೀಟ್ ಪಡ್ಕೊಂಡಿದ್ದಾರೆ ಸರ್. ಈಗ ಬೆಂಗಳೂರು GKVK ಅಲ್ಲಿ 8 ಜನ ಸ್ಟೂಡೆಂಟ್ಸ್ ಹೋಗಿದೆ ಲಾಸ್ಟ್ ಇಯರ್, 8 ಜನ ನಮ್ಮ ಕೋಚಿಂಗ್ ಸ್ಟೂಡೆಂಟ್ಸ್ ಹೋಗಿದ್ದಾರೆ. ಅದ್ರ ಪಕ್ಕದಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಅಲ್ಲೂ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಬೆಂಗಳೂರು ವೆಟನರಿ ಕಾಲೇಜ್ ಹೋಗಿದ್ದಾರೆ, ಗದಗ ವೆಟನರಿ ಕಾಲೇಜ್ ಹೋಗಿದ್ದಾರೆ, ಶಿವಮೊಗ್ಗ ವೆಟನರಿ ಕಾಲೇಜ್ ಹೋಗಿದ್ದಾರೆ, ಬೀದರ್ ವೆಟನರಿ ಕಾಲೇಜ್ ಹೋಗಿದ್ದಾರೆ, ಫಿಶರಿ ಮಂಗಳೂರು ಕಾಲೇಜ್ ಹೋಗಿದ್ದಾರೆ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲಾ ಕಾಲೇಜಲ್ಲಿ ಇದ್ದಾರೆ ಸರ್ ಸ್ಟೂಡೆಂಟ್ಸ್. ಅದು ನಮಗೆ ಪ್ರೌಡ್ ಫೀಲ್ ಇದೆ ಸರ್. ನಾನು ಅಲ್ಲಿ ಕ್ಯಾಂಪಸ್ಗೆ ಹೋದ್ರೆ ನಮ್ಮ ಸ್ಟೂಡೆಂಟ್ಸ್ ಬಂದು ಅಟ್ಲೀಸ್ಟ್ ನನ್ನ ಹತ್ರ ಒಂದು ಫೋಟೋ ತಗೊಂತಾರಲ್ಲ, ಅಷ್ಟು ಸಾಕು ಸರ್, ಅದೇ ಖುಷಿ ನಮ್ಗೆ. ಈಗ ಎಲ್ಲ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ ಸಾಕಷ್ಟು ತರಬೇತಿಗಳು ಕೊಡ್ತಾ ಇರ್ತಾರೆ, ತರಬೇತಿಗಳು ಪಡ್ಕೊಳ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಯಾಕೆ ರಘುನಂದನ್ ಸರ್ ಹತ್ರನೇ ಪಡ್ಕೋಬೇಕು? ಸರ್, ಏನು ಅಂದ್ರೆ ಲಾಸ್ಟ್ ಇಯರ್ ಒಂದು ನಿಮ್ಗೆ ರಿಸಲ್ಟ್ ಹೇಳ್ಬಿಡ್ತೀನಿ, ಆನ್ಲೈನ್ ಸಿಗುತ್ತೆ. ಲಾಸ್ಟ್ ಇಯರ್ ಎಲ್ಲಾ ಸೆಂಟರ್ಸ್ ಅಲ್ಲಿ 4 ಜನ 5 ಜನ 6 ಜನ 200-200 ತೆಗ್ದಿರೋರು ಇದಾರೆ ಸರ್ ಸ್ಟೂಡೆಂಟ್ಸ್ 16 ಸೆಂಟರ್ಸ್ ಅಲ್ಲಿ. ಹಿರಿಯೂರಲ್ಲಿ 10 ಜನ 200-200 ತೆಗ್ದಿದ್ದಾರೆ ಸರ್, ಅದರಲ್ಲಿ 7 ಜನ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಕೋಚಿಂಗ್ ಸ್ಟೂಡೆಂಟ್ಸ್ ಮತ್ತೆ 196-192 ತೆಗ್ದಿರೋ ತುಂಬಾ ಜನ ಇದ್ದಾರೆ. ಮತ್ತೆ ಆಲ್ ಓವರ್ ಕರ್ನಾಟಕದಲ್ಲಿ 11th ರ್ಯಾಂಕ್ ಕೊಡಿಸಿದ್ದೀನಿ ಸರ್ ಸ್ಟೂಡೆಂಟ್ಗೆ ಒಬ್ಬರಿಗೆ. ಪ್ಲಸ್ 100 ರ್ಯಾಂಕಿಂಗ್ ಒಳಗಡೆ ಸುಮಾರು 35 ಜನ ಹುಡುಗರು ನಮ್ಮ ಹುಡುಗರು ಇದ್ದಾರೆ ಸರ್. ಅದು ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಸರ್. ಈ ಲೆವೆಲ್ಗೆ ಸರ್ ನಾವು ಬಹಳ ಕಷ್ಟಪಟ್ಟು ಬಂದಿರೋದು, ಸ್ಟೂಡೆಂಟ್ಸ್ಗೆ ನಮಗೆ ಗೊತ್ತಿರೋ ನಾಲೆಜ್ ಅವರಿಗೆ ನಾವು ಇದು ಮಾಡಿದೀವಿ ಅಷ್ಟೇ. ಬಟ್ ಆದರೆ ಅವ್ರದ್ದು ಪರ್ಸೆಂಟೇಜ್ ಅಲ್ಲಿ ಅವ್ರು ನಮ್ದೊಂದೇ ಎಫರ್ಟ್ ಇರಲ್ಲ ಸರ್, ಅವ್ರ ಸ್ಟೂಡೆಂಟ್ಸ್ ಎಫರ್ಟ್ ಇರುತ್ತೆ. ಅವ್ರು ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡ್ ಬಂದಿರ್ತಾರೆ, ಸಿ ಟಿ ಚೆನ್ನಾಗಿ ಮಾಡಿರ್ತಾರೆ, ಜೊತೆಗೆ ನಮ್ಮ ಎಕ್ಸಾಮ್ನು ಚೆನ್ನಾಗಿ ಮಾಡಿರ್ತಾರೆ, ಅದಕ್ಕೆ ಏನೇನು ಬೇಕೆಲ್ಲನೂ ನಾವು ಫೀಡ್ ಮಾಡಿರ್ತೀವಿ. ಹಂಗಾಗಿ ಅವ್ರ ಪೇರೆಂಟ್ಸ್ ಎಲ್ಲ ಖುಷಿ ಪಡೋದು ನೋಡಿ ನಮ್ಗೆ ಒಂದು ಖುಷಿ ಇದೆ ಸರ್. ಮತ್ತೆ ಅವರು ಹೇಳ್ತಾರಲ್ಲ ಬೇರೆಯವ್ರಿಗೆ, ಅದೇ ನಮಗೆ ತೃಪ್ತಿ ಸರ್. ಈಗ 25th ತರಬೇತಿ ಪ್ರಾರಂಭ ಆಗುತ್ತೆ ಅಂದ್ರೆ ಸರ್, ಮತ್ತೆ ಈಗ ವಿದ್ಯಾರ್ಥಿಗಳು ಬೇಕಿದ್ರೆ ಕೆಲವರು ಓಡಾಡಬಹುದು, ಕೆಲವರು ಅಲ್ಲೇ ಉಳ್ಕೋಬಹುದು, ಈ ತರ ಎಲ್ಲ ವ್ಯವಸ್ಥೆ ಇರುತ್ತೆ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತರಬೇತಿ ಇರುತ್ತೆ ಸರ್? ಸರ್ ಬೆಳಿಗ್ಗೆ 10:00 ಮಧ್ಯಾಹ್ನ 1-3 ಗಂಟೆವರೆಗೆ ಇರುತ್ತೆ ಸರ್. ಮತ್ತೆ ನನ್ನ ಜೊತೆ ನಮ್ಮ ಹುಡುಗ ಇದ್ದಾನೆ, ಅವನು ನಾನಿಬ್ರು ಎಂಗೇಜ್ ಮಾಡ್ತೀವಿ ಕ್ಲಾಸಸ್. ಈವನ್ ಮುರಳಿ ಅಂತೇಳಿ ಅವನು ಬೀದರಲ್ಲಿ ಹಾರ್ಟಿಕಲ್ಚರ್ ಮಾಡಿರೋದು, ಅವನು ಸಮೇತ ನನ್ನ ಸ್ಟೂಡೆಂಟ್ ಸರ್. ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ ಅವ್ನು ಫಸ್ಟ್ ಸ್ಟೂಡೆಂಟ್, ಇವತ್ತು ಡಿಗ್ರಿ ಮುಗಿಸ್ಕೊಂಡ್ಬಂದು ನನ್ನ ಜೊತೆ ಕ್ಲಾಸ್ ಮಾಡ್ತಾ ಇದ್ದಾನೆ. ಈಗ ಬರೇ ರಘುನಂದನ್ ಅವರು ಮತ್ತೆ ಅವ್ರ ಸ್ನೇಹಿತರು ಇಬ್ಬರನ್ನೇ ತರಬೇತಿ ಕೊಡ್ತಾರೆ, ಯಾರಾದರೂ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಹಾರ್ಟಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿಯಿಂದನೂ ಕರೆಸಿ ಅವ್ರಿಗೂ ಏನಾದರೂ ಮಾಹಿತಿ ವಿದ್ಯಾರ್ಥಿಗಳಿಗೆಲ್ಲ ಕೊಡ್ತಾ ಅಂತ ವ್ಯವಸ್ಥೆಯನ್ನು ಮಾಡ್ತೀರಾ ಸರ್? ಸರ್ ಈ ಪ್ರತಿ ವರ್ಷ ಸಮೇತ ಒಂದು ಒಬ್ಬೊಬ್ಬರನ್ನ ಯೂನಿವರ್ಸಿಟಿಯಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ನ ಕರೆಸಿ ಅದ್ರ ಥ್ರೂನು ಹುಡುಗರಿಗೆ ಮೋಟಿವೇಶನ್ ಸ್ಪೀಚ್ ಎಲ್ಲ ಮಾಡಿಸ್ತೀವಿ ಸರ್. ಮತ್ತೆ ಜೊತೆಗೆ ಖುಷಿ ಅಗ್ರಿಕಲ್ಚರ್ ನೆಕ್ಸ್ಟ್ ಇವರು ಅಲ್ಲಿ ಓದೋ ಸಮೇತ ಇವರೇ ಅವ್ರ ಕ್ಲಾಸ್ ಎಂಗೇಜ್ ಮಾಡೋದು ಸರ್ಗಳು, ಅವ್ರನ್ನೆಲ್ಲ ಕರೆಸಿಬಿಟ್ಟು ಮಾಡ್ತೀವಿ ಸರ್. ಈಗ ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬೋದು ತಂದೆ ತಾಯಿಗಳಿಗಾಗಿರ್ಬೋದು ಸಾಕಷ್ಟು ಬೇರೆ ಬೇರೆ ಕಡೆ ಎಲ್ಲ ತರಬೇತಿ ಕೊಡ್ತಾರೆ, ಅಲ್ಲಿ ಇಷ್ಟು ಅಂತ ಫೀಸ್ ಎಲ್ಲ ಇರುತ್ತೆ, ರಘುನಂದನ್ ಅವ್ರ ಹತ್ರ ಏನಾದರೂ ಫೀಸ್ ಇರುತ್ತಾ, ಯಾವ ರೀತಿ ನಿಮ್ದು ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ನಿಮ್ದು ಏನಾದರೂ ಫೀಸ್ ಅಲ್ಲಿ ಏನಾದರೂ ಕನ್ಸೆಷನ್ ಇದೆಯಾ ಮಕ್ಕಳಿಗೆ, ಯಾವ ಥರ ಇದು ಮಾಡ್ತೀರಾ? ಸರ್ ಈಗ ಬೇರೆ ಕಡೆ ನಾನು ಕೇಳ್ಪಟ್ಟಿದ್ದೀನಿ ಸರ್, ಈಗ ಧಾರವಾಡ ಈ ಥರ ಎಲ್ಲ ತುಂಬ ಕೋಚಿಂಗ್ ಕ್ಲಾಸಸ್ ಇದೆ, ಅಲ್ಲಿ ಪ್ಲೆಂಟಿ ಆಫ್ ಕಾಲೇಜ್ ಕೋಚಿಂಗ್ ಕ್ಲಾಸಸ್ ಇದೆ ಸರ್. ಸೊ ಅಲ್ಲೆಲ್ಲ ತುಂಬ ಜಾಸ್ತಿ ಸರ್, ಅಲ್ಲೆಲ್ಲ 15,000 ಹಿಂಗೆಲ್ಲ ಇರ್ತದೆ ಕೋಚಿಂಗು. ಬಟ್ ನನ್ನ ಒಪಿನಿಯನ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಸರ್ ಇದಕ್ಕೆ ಕೊಡ್ತಕ್ಕಂಥದ್ದು, ಯಾಕಂದರೆ ನಾವು ಏನು ಈಗ ಅಲ್ಲಿ ರೆಗ್ಯುಲರ್ ಆಗಿ ನಾವು ಏನು ನೋಡ್ತಕ್ಕಂಥದ್ದನ್ನ ಅದ್ರಿಗೆ ಅವ್ರಿಗೆ ಕೋಚ್ ಮಾಡ್ತದ ಅಷ್ಟೇ. ಅಂಥದ್ದು ಈ ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಒಂದು ಇಕ್ವಿಪ್ಮೆಂಟ್ ಆಗಿರ್ಬೋದು, ಸೀಟ್ಸ್ ಆಗಿರ್ಬೋದು, ಫರ್ಟಿಲೈಸ್ ಏನೇ ಆಗಿರ್ಬೋದು ಅದು ನೋಡಿರ್ತಾರೆ, ಹುಡುಗರಿಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಲ್ಲ ಇದು ಇದೇ ಹಾಕ್ಬೋದು ಇದೇ ಇದರ ಹೆಸರು ಅಂತ. ಜಸ್ಟ್ ಅದನ್ನ ಕೊಡ್ಲಿಕ್ಕೆ ಅಷ್ಟು ಫೀಸ್ ತಗೊಳ್ಳೋದು ನನಗೇನು ಇದೆಲ್ಲ, ಬಟ್ ನಾವು ಅಷ್ಟು ಇದು ಮಾಡಲ್ಲ ಸರ್. ಜಸ್ಟ್ ಏನಂದ್ರೆ ನಮ್ಗೆ ಈಗ ರೂಮ್ ಹಾಲು ನಮ್ದು ಫ್ಯಾಕಲ್ಟೀಸ್ ಬಂದಾಗ ಮೇಂಟೆನೆನ್ಸ್ ಅದು ಇದಕ್ಕೆ ಅಂತ ಸ್ವಲ್ಪ ಒಂದೇ 10% ತಗೊಳ್ತೀವಿ ಸರ್ ಅಷ್ಟು ಬಿಟ್ರೆ ಕಡಿಮೆ ಇದರಲ್ಲಿ ಗುಣಮಟ್ಟದ ತರಬೇತಿ ಕೊಡ್ತೀರಾ? ಹೌದೌದು ಸರ್. ಈಗ ನೀವು ಕೃಷಿ ಕೂಟದಲ್ಲೆಲ್ಲ ಪರೀಕ್ಷೆ ಬರೆದಿದ್ರಿ ಸರ್, ಆಗ ಒಂದು ಪರೀಕ್ಷೆಗೂ ಈಗಿನ ಪರೀಕ್ಷೆಗೆ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ ಸರ್? ಸರ್ ಅವಾಗೆಲ್ಲ ಹೆಂಗಿತ್ತಂದ್ರೆ ಈಗ 5 ಯೂನಿವರ್ಸಿಟೀಸ್ ನಾನೇನು ಹೇಳಿದ್ನಲ್ಲ, ಆ 5 ಯೂನಿವರ್ಸಿಟೀಸ್ ಅಲ್ಲಿ ಯೂನಿವರ್ಸಿಟಿಲೇ ಹೋಗಿ ಎಕ್ಸಾಮ್ ಬರಿಬೇಕಿತ್ತು ಅವಾಗ. ಅಂದ್ರೆ ಕರ್ನಾಟಕದಲ್ಲಿ 5 ಹತ್ರ ಎಕ್ಸಾಮ್ ಬರಿಬೇಕಿತ್ತು ನಾವು. ಈಗಿರೋ ಸ್ಟೂಡೆಂಟ್ಸ್ ಹೆಂಗಂದ್ರೆ 1 ಹತ್ರ ಅಷ್ಟೇ ಎಕ್ಸಾಮ್ ಮಾಡ್ಬೇಕಾಗಿರೋದು. ಈಗ ಈಗ ಹೋದ್ರ ಹಿರಿಯೂರಲ್ಲಿ ಬರೆದ್ರೆ ಅದು ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ವೆಟರ್ನರಿ ಸಿರಿಕಲ್ಚರ್ ಫಾರ್ ಎಲ್ಲದಕ್ಕೂ ಅಪ್ಲಿಕೇಬಲ್. ಅವಾಗ ಹೆಂಗಂದ್ರೆ ನಾವು ಹೋಗಿ ಆರ್ಟಿಕಲ್ಚರ್ ಬರೋದು ಬರೀ ಆರ್ಟಿಕಲ್ಚರ್ ಕಾಲೇಜ್ಗೆ ಅಷ್ಟೇ ಅಪ್ಲಿಕೇಬಲ್, ಬೆಂಗಳೂರಿಗೆ ಬರೆದ್ರೆ ಬೆಂಗಳೂರು ಜಿಕೆ ವಿಕ್ ಅಷ್ಟೇ ಅಪ್ಲಿಕೇಬಲ್. ಈಗ ಯಾವುದು ವೆಟರ್ನರಿಗೆ ಹೋಗಿ ಬರೆದ್ರೆ ವೆಟರ್ನರಿಗೆ ಅಷ್ಟೇ ಅಪ್ಲಿಕೇಬಲ್. ಈ ತರ ಇತ್ತು ಸರ್, ಈಗ ಹಂಗಲ್ಲ, ಈಗ ಮಾಡಿದ್ರೆ ಚೆನ್ನಾಗಿದೆ ಸರ್. ಯಾಕಂದ್ರೆ ನಾವು ಟ್ರಾವೆಲ್ ಮಾಡಿ ಟ್ರೈನ್ ಹತ್ತಿ ಅಲ್ಲಿಂದಲ್ಲಿ ಸುಸ್ತಾಗಿರ್ತಿತ್ತು, ಅವ್ರು ಕಂಟಿನ್ಯೂ ಆಗಿ ಇಟ್ಕೊಂಡ್ಬಿಟ್ರೆ ಎಕ್ಸಾಮ್. ಈ ಯೂನಿವರ್ಸಿಟಿ ಇವತ್ತು ಟ್ರಿಪ್ 10th ಇಟ್ಟರೆ ಇನ್ನೊಂದು ಯೂನಿವರ್ಸಿಟಿ 12th ಇನ್ನೊಂದು ಯೂನಿವರ್ಸಿಟಿ 13th ರಾಜ್ಯಾದ್ಯಂತ ತಿರುಗಬೇಕಾಯ್ತು ಸರ್ ಎಕ್ಸಾಮ್ ಬರೆಯಕ್ಕೆ. ಈಗ ಹಂಗಲ್ಲ ಸರ್, ಒಂದ್ ಹತ್ರ ಎಕ್ಸಾಮ್ ಒಂದೇ ಎಕ್ಸಾಮ್ ಎಲ್ಲದಕ್ಕೂ ಅಪ್ಲಿಕೇಬಲ್. ಅದು ಚೆನ್ನಾಗಿದೆ ಸರ್, ಅದೊಂದು ಪ್ಲಸ್ ಪಾಯಿಂಟ್ ಸ್ಟೂಡೆಂಟ್ಸ್ಗೆ. ಸರ್ ನಾವು ಈಗ ಕೊನೆ ಹಂತಕ್ಕೆ ಬಂದಿದ್ವಿ, ಈಗ ಈ ಕೃಷಿ ಕೋಟದಡಿ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರ್ ನಾನು ಹೇಳದಿಷ್ಟೇ ಸ್ಟೂಡೆಂಟ್ಸ್ಗೆ, ಇದು ಇವು ಅವ್ರ ಜೀವನದ ಅತ್ಯುತ್ತಮ ಘಟ್ಟ ಸರ್ ಇದು. ಸೊ ಇಷ್ಟು ದಿನ ಎಸ್ ಎಲ್ ಸಿ ವರ್ಗು ಸುಮ್ಮನೆ ಟ್ರ್ಯಾಕ್ ಸ್ಟ್ರೈಟ್ ಇತ್ತು, ಆಮೇಲೆ ಪಿ ಯು ಸಿಗೆ ಟ್ರ್ಯಾಕ್ 3 ಬಂತಲ್ಲಿ, ಆರ್ಟ್ಸ್ ಕಾಮರ್ಸ್ ಸೈನ್ಸ್. ಬಟ್ ಈಗ ಸೆವೆರಲ್ ಟ್ರ್ಯಾಕ್ಸ್ ಇದೆ ಅವ್ರ ಮುಂದೆ, ಬೇಕಾದಷ್ಟು ದಾರಿಗಳಿದ್ದಾವೆ. ಆದ್ರೆ ಅವ್ರು ಯಾವ ಟ್ರ್ಯಾಕ್ ನ ಚಾಯ್ಸ್ ಮಾಡ್ತಾರೆ ಅನ್ನೋದು ಅವರ ಜೀವನ ರೂಪಿಸುತ್ತೆ ಸರ್ ಮುಂದೆ. ಈಗ ಅವರು ಸರಿಯಾದವ್ರನ್ನ ಮೀಟ್ ಮಾಡಿ ಕೌನ್ಸಿಲಿಂಗ್ ತಗೊಂಡು ಒಂದು ಒಳ್ಳೆ ಟ್ರ್ಯಾಕ್ ನ ಅವರು ಆಯ್ಕೆ ಮಾಡ್ಕೋಬೇಕನ್ನೋದು ನನ್ನ ಒಂದು ಮನವಿ. ಆದಷ್ಟು ಅವರು ಜೀವನದಲ್ಲಿ ಯಾವಾಗಲೂ ಈಗಿರೋ ಸ್ಟೂಡೆಂಟ್ಸ್ ಹೆಂಗೆ ಅಂದ್ರೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಇಟ್ಕೋಬೇಕು ಸರ್. ಪ್ಲಾನ್ ಎ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೀಟ್ ಬೇಕು ನನಗೆ ಅಂದ್ರೆ ಪ್ಲಾನ್ ಎ. ಅನುಕೂಲ. ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ರೆಡಿ ಇರ್ಬೇಕು ಸರ್, ನಾವು ಹುಡುಕಾಡ್ ಬರ್ದ ಅವಾಗ ಅದು ಸಿಕ್ಕಿಲ್ಲ ಅಂತ ನೊಂದ್ಕೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಪ್ಲಾನ್ ಎ ವೆಟರ್ನರಿ ಸಿಗ್ಬೇಕಂತ ಇರುತ್ತೆ ಅವ್ರ ಹುಡುಗರದ ಗೋಲ್. ಸಿಕ್ಕಿಲ್ಲ ಅಂದ್ರೆ ಪ್ಲಾನ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಇಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರ್ ಹಂಗಿರ್ಬೇಕು ಹೊರತು ಏ ನನ್ ಸಿಕ್ಕಿಲ್ಲ ಅಂತಂದು ಡಿಪ್ರೆಷನ್ ಹೋಗೋದು ಆ ತರ ಆಗ್ಬಾರ್ದು ಸರ್. ಅದು ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರದೇ ಎಫರ್ಟ್ಸ್ ಇರುತ್ತೆ. ಸೊ ಹಂಗಾಗಿ ಯಾವತ್ತಿಗೂ ಅವ್ರು ನಾನು ಹೇಳೋದು ಕಿವಿ ಮಾತಿಷ್ಟೇ, ಎಲ್ಲರೂ ಪ್ಲಾನ್ ಎ ಪ್ಲಾನ್ ಬಿ ಇವತ್ತೇ ರೆಡಿ ಮಾಡ್ಕೊಳ್ಳಿ. ಸಿ ಟಿ ಎಕ್ಸಾಮ್ ಮುಗಿದ್ಮೇಲೆ ಪ್ಲಾನ್ ಎ ಫೇಲ್ ಆದ್ರೆ ಚಿಂತೆ ಬೇಡ, ಪ್ಲಾನ್ ಬಿಗೆ ರೆಡಿ ಇರಿ. ಸರ್, ಈ ಕಾರ್ಯಕ್ರಮ ಕೇಳಂತಾರೋ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಸರ್ ಖಂಡಿತ, ನನ್ನ ನಂಬರ್ ಬಂದ್ಬಿಟ್ಟು 9538031104. ಮತ್ತೆ ನನ್ನ ಜೂನಿಯರ್ ಮುರಳಿ ಅಂತೇಳಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ ಕೇಸ್ ಏನೇನು ಎಮರ್ಜೆನ್ಸಿ. 9535196763 ಮುರಳಿ ಯಾದವ್ ಅಂತೇಳಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಯಾವಾಗಾದ್ರೂ ಸಮೇತ ಅವ್ರದ್ದು ಸ್ಟಿಲ್ ಎಕ್ಸಾಮಿನೇಷನ್ ಮುಗಿಯೋವರೆಗೂ ನಾವು ಅವೈಲೇಬಲ್ ಇರ್ತೀವಿ. ಏನಂದ್ರೆ ನಮಗೆ ಅವ್ರ ಸೀಟ್ ಸೆಕ್ಯೂರ್ ಆಗಿ ತಗೋಬೇಕು, ನಮಗೂ ಎಲ್ಲ ಈ ಟೈಮ್ ಒಳ್ಳೆ ರಿಸಲ್ಟ್ ಬರಬೇಕು ನಮ್ಮ ಒಂದಿದಕ್ಕೆ ಅನ್ನೋದಷ್ಟೇ. ಸೊ ಹಂಗಾಗಿ ಸದಾ ಅವರ ಸೇವೆಗೆ ನಾವು ಇರ್ತೀವಿ ಸರ್. ಕೇಳಿದ್ರೆ ರಘುನಂದನ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9538031104. ಮತ್ತೆ ಇನ್ನೊಬ್ರು ತರಬೇತಿದಾರರು ಅವ್ರ ಸ್ನೇಹಿತರು ಮುರುಳಿ ಅವ್ರದ ಮೊಬೈಲ್ ಸಂಖ್ಯೆ 9535191963. ಬಹಳ ಸಂತೋಷ ಸರ್ ಇಲ್ಲಿವರೆಗೆ ಬಂದ್ಬಿಟ್ಟು. ಈಗ ಮುಂದೆ ನಡೀತಕ್ಕಂಥ ಪರೀಕ್ಷೆ ಅಂದರೆ ಕೃಷಿ ಕೋಟಾದಡಿ ನಡೀತಕ್ಕಂಥ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಗೊಂದಲಗಳಿದ್ವು, ಮಾಹಿತಿ ಬೇಕಾಗಿತ್ತು, ಇದನ್ನೆಲ್ಲ ಅವರಿಗೆ ಒಂದು ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ನಾವು. ಇದೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈ ಮಾಹಿತಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಆಕಾಶವಾಣಿಯವರಿಗೆ ಬಂದು ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ 2026-27 ಸ್ನಾತಕ ಪದವಿಗಳ ಪ್ರವೇಶಾತಿಗಾಗಿ ಪೂರಕವಾಗಿ ನಡೆಸತಕ್ಕಂಥ ಕೃಷಿಕರ ಕೋಟಾದಡಿಯ ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಆಕಾಶವಾಣಿ ಪರಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ 2026-27 ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ಕೃಷಿಕರ ಕೋಟಾದಡಿಯಲ್ಲಿ ನಡೆಸುವ ಪರೀಕ್ಷೆ ಕುರಿತು ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಹಳ್ಳಿಯ ಕೃಷಿ ಪ್ರಾಯೋಗಿಕ ಪರೀಕ್ಷೆಯ ತರಬೇತುದಾರರಾದ ರಘುನಂದನ್ ಪಿವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ. ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್. ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ತಿಳಿದಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟ ಹಾಗೂ ರೋಗಬಾಧೆ ನಿರ್ವಹಣೆ ತುಂಬಾ ದೊಡ್ಡ ಸವಾಲುಗಳಾಗಿವೆ. ಈ ಎರಡು ಸವಾಲುಗಳನ್ನು ತಕ್ಕ ಮಟ್ಟಿಗೆ ನಿವಾರಿಸುವ ಸಾಮರ್ಥ್ಯ ಇರುವುದು ಬೆಳೆ ಪರಿವರ್ತನಾ ಪದ್ಧತಿಗೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಬೆಳೆ ಪರಿವರ್ತನೆ ಒಂದು ಬಹುಮುಖ್ಯವಾದ ಅಂಗ. ಬೆಳೆ ಪರಿವರ್ತನೆ ಎಂಬುದು ತುಂಬಾ ಹಳೆಯ ತಂತ್ರಜ್ಞಾನವಾದರೂ ಸಹ ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ತಿಳಿಯುವುದು ತುಂಬಾ ಉಪಯುಕ್ತ. ಹಾಗಾದರೆ ವರ್ಷಾನುವರ್ಷ ಒಂದೇ ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳೆಯುವುದು ತಪ್ಪೇನು ಎಂದು ತಾವುಗಳು ಕೇಳಬಹುದು. ಈ ಪ್ರಶ್ನೆಯನ್ನು ಅನುಭವಿ ರೈತರನ್ನು ಕೇಳಿದರೆ ಇದು ಸರಿಯಾದ ಕ್ರಮವಲ್ಲ ಎನ್ನುತ್ತಾರೆ. ಹಾಗಾದರೆ ಏಕೆ ನಾವು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಬಾರದು? ಬೆಳೆ ಪರಿವರ್ತನೆ ಮಾಡದಿದ್ದರೆ ಭೂಮಿ ಬರಡಾಗುವ ಸಾಧ್ಯತೆ ಇರುತ್ತದೆ ಹಾಗೂ ಇದರಿಂದ ಕೀಟ ಹಾಗೂ ರೋಗಬಾಧೆಯೂ ಹೆಚ್ಚಾಗುತ್ತದೆ. ಏಕೆಂದರೆ ಒಂದೇ ತರಹದ ಬೆಳೆಯು ಕೇವಲ ಒಂದೇ ಭಾಗದ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೀರುತ್ತದೆ. ಇದರಿಂದಾಗಿ ಆ ಭಾಗದಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಕುಂಠಿತವಾಗುತ್ತದೆ. ಉದಾಹರಣೆಗೆ ಆಳ ಬೇರಿರುವ ಬೆಳೆಗಳನ್ನು ಬೆಳೆದಾಗ ಅವು ಕೇವಲ ಆಳವಾದ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರುತ್ತವೆ ಹಾಗೂ ಚಿಕ್ಕ ಬೇರುಗಳನ್ನು ಹೊಂದಿರುವ ಬೆಳೆಗಳನ್ನು ಬೆಳೆಯುವುದರಿಂದ ಅವು ಮೇಲ್ಭಾಗದ ಮಣ್ಣಿನಿಂದ ಮಾತ್ರ ಪೋಷಕಾಂಶ ಹೀರುತ್ತವೆ.

ಸುತ್ತೆಲ್ಲ ಸುತ್ತಿ ಹರಡಿ ಜನರೆಲ್ಲ ಅಕ್ಕನ ನೆನೆದು ಎಂತ ಗತಿಯು ಬಂದಿತೋ ಶಿವ ಶಿವ ಎಂತ ವ್ಯಥೆಯು ಆಯಿತೋ ಎಂಥ ಗತಿಯು ಬಂದಿತೋ ಶಿವ ಶಿವ ಎಂಥ ವ್ಯಥೆಯು ಆಯಿತೋ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಾಟ್ಯವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಬಂದು ಅಮ್ಮನ ಅಳುತಾ ಕರೆದು ಅಕ್ಕನ ಮಕ್ಕಳು ಬಂದು ಅಮ್ಮನ ಅಳುತಾ ಕರೆದು ಕಣ್ಣ